ಬಂಡೂರ್ ಕುರಿ ಸಾಕವ್ರೆ, ಈ ಸಾವಯವ ಸಂಘ ಮಾಡ್ಕೊಂಡವ್ರೆ. ಈ ಸೇಸ ಏನು ಅಂದ್ರೆ, ಮನೆಗೆ ಹೋದಾಗ ಒಂದ್ ತಂಬಿಟ್ಟ ಕೊಟ್ರು, ಬೋರ್ ರುಚಿಯಾಗಿತ್ತು ಕವೋ. ಅಕ್ಕಿ ತಂಬಿಟ್ಟೆ ಯಾರಿಗ್ ಗೊತ್ತು. ಅದಕ್ಕೆ ಅವ್ರು ನಿಮ್ಮೂರಿಗೆ ಬತ್ತೀನಿ ಅಂತ ಹೇಳಿದ್ರು. ನಾನು ಕರ್ಕ ಬಂದೆ ನಿನ್ ಅಟ್ಟಿತ್ತವಕ್ಕೆ. ತಂಬಿಟ್ಟು ಗಿಂಬಿಟ್ಟು ನೀನೇ ಅಲ್ವೇ ಮಾಡುದು, ಅದಕ್ಕೆ ನಿಂಗೆ ಹೆಂಗ್ ಮಾಡವ್ರೆ ಅಂತ ಅವ್ರನ್ನೇ ಕೇಳ್ಕೊಬಿಡು. ನಮಸ್ಕಾರ ಕಣ್ಣ. ನಮಸ್ಕಾರ ಕಣಕ. ಕುಂತ್ಕೊಳ್ಳೋಣ. ಆಯ್ತು. ಮಂದಲ್ಗೆ ಹಾಕೋಳೆ ಜಿಲ್ಲೆ ಜಗತಿ ಮೇಲೆ. ಈಗ ಹೇಳಪ್ಪ ರಮೇಶ್ ಅಣ್ಣ. ಕಮಲಕ್ಕ ಅಲ್ಲ, ಅದೆಂತದ ತಂಬಿಟ್ಟು ಕೊಟ್ಟಿದ್ರಂತಲ್ಲ, ಅದ್ ಯಾವ ತಂಬಿಟ್ಟು ಏನು? ಯಾಕಂದ್ರೆ ಜಯಣ್ಣ ಇಷ್ಟೊಂದು ಪಸಂದಾಗೈತೆ ಅಂತ ಹೇಳದ್ ನೋಡಿ, ಅದೇನು ನಾನು ಸ್ವಲ್ಪ ಕಲ್ತ್ಕೋಬೇಕು. ಇಲ್ಲ, ಅದು ಪಸಂದಾಗಿರೋ ಉಂಡೆನೆ. ಯಾಕೆಂದ್ರೆ ತಂಬಿಟ್ಟಿಗೆ ನಾವು ಏನಾಗ್ತಿವಿ, ಅಕ್ಕಿ ಹಾಕ್ತಿವಿ, ಬೆಲ್ಲ ಹಾಕ್ತಿವಿ, ಗಮಗಮ ಅನ್ನಕ್ ಒಂದಷ್ಟು ಏಲಕ್ಕಿ ಹಾಕ್ತಿವಿ, ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜ, ಕಡಲೆ, ಕೊಬ್ಬರಿ ತುರಿ. ಇದು ಹಂಗಲ್ಲ ಕಣವ, ಇದು ಕನಿಷ್ಠ 18 ಸಾವಯವ ಪದಾರ್ಥಗಳನ್ನ ಹಾಕ್ತಿವಿ ಇದಕ್ಕೆ. ಎಲ್ಲಾ ತರದ ಸಿರಿಧಾನ್ಯಗಳು ಸ್ವಲ್ಪ ಸ್ವಲ್ಪ, ಆಮೇಲೆ ಕಡಲೆಕಾಯಿ, ಎಳ್ಳು, ಅಗಸೆ, ಆಮೇಲೆ ಜಾಯಿಕಾಯಿ, ಒಣಸುಂಠಿ, ಸ್ವಲ್ಪ ಬಜೆ, ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಗಳು ಅಂತ ನಾವು ಕರಿತೀವಲ್ಲ, ಒಣಹಣ್ಣುಗಳು, ಖರ್ಜೂರ, ಆಮೇಲೆ ದ್ರಾಕ್ಷಿ, ಬಾದಾಮಿ, ಇವೆಲ್ಲ ಸೇರಿಸಿ ಅದೆಲ್ಲ ಒಂದು ಅದಕ್ಕೆ ತಂದು ಸಾವಯವ ಬೆಲ್ಲದ ಜೊತೆಗೆ ಬೆರೆಸಿ ಅದ್ರ ಉಂಡೆ ಕಟ್ಟಿ ಮಕ್ಕಳಿಗೆ ದೊಡ್ಡವ್ರಿಗೆ 3 ವರ್ಷದಿಂದ 100 ವರ್ಷದ ತನಕ ಕೊಡ್ಬೋದು ಕಣವ ಅದನ್ನ. ಅಲ್ಲ ಅಣ್ಣ, ಈ ಸಿರಿಧಾನ್ಯ ಅಂದೇ ಅಲ್ಲ, ಏನೇನ್ ಹಾಕ್ತೀವಣ ಸಿರಿಧಾನ್ಯ? ಸಿರಿಧಾನ್ಯ ಸಾಮಾನ್ಯವಾಗಿ ಒಂದೊಂದ್ ಸಾರಿ ಮಾಡಿದಾಗ ಎರಡೆರಡೇ ಸಿರಿಧಾನ್ಯಗಳನ್ನ ಸೇರಿಸ್ತೀವಿ ಕಣಣ. ಒಂದ್ಸಾರಿ ಸಾಮೆ ಜೊತೆಗೆ ನವಣೆ ಹಾಕ್ತಿವಿ, ಒಂದ್ಸಾರಿ ನವಣೆ ಜೊತೆಗೆ ಆರ್ಕ ಹಾಕ್ತಿವಿ, ಒಂದ್ಸಾರಿ ಕೊರಲೆ ಜೊತೆಗೆ ಬರ್ಗ್ ಬೆರೆಸ್ತೀವಿ. ಎಲ್ಲನೂ ಒಟ್ಟಿಗೆ ಬೆರೆಸಬಾರ್ದು ಅದನ್ನ. ಏನಿದ್ರು ಎರಡೆರಡೇ ಹಾಕಬೇಕು. ಯಾಕೆಂದ್ರೆ ಅದರಲ್ಲಿ ಬಹಳ ಯಾವ್ದೋ ಮೆಗ್ನೀಸಿಯಂ ಅಂತ ಒಂದು ಅಂಶ ಇದೆ ಅಂತೆ. ಅದು ಹೆಚ್ಚಾಗೋದ್ರೆ ಮೂಳೆ ಸೌದ ಇತ್ತೆ ಅಂತ ನಮಗೆ ಒಬ್ಬರು ವಿಜ್ಞಾನಿಗಳು ಹೇಳದಂಗೆ ಹೇಳಿದ್ರು. ಅದನ್ನೇ ಜ್ಞಾಪಕ ಇಟ್ಕೊಂಡು ಅವತ್ತಿಂದ ಆಚೆಗೆ ನಾವೇನ್ ಮಾಡ್ತಾ ಇದೀವಿ, ಬರೀ ಎರಡೆರಡೇ ಸೇರಿಸ್ಕೊಂಡು ಇನ್ನು ಉಳಿದಂಗೆ ಡ್ರೈ ಫ್ರೂಟ್ಗಳೆಲ್ಲ ಹಾಕೊಂಡು ಒಣ ಹಣ್ಣುಗಳೆಲ್ಲ ಹಾಕೊಂಡು ಗಮ ಗಮ ಗಮ ಅಂತ ಬೆಣ್ಣೆಕಾಯಿ ಸುತ್ತುಪ್ಪ ಹಾಕಿ ಉಂಡೆ ಕಟ್ಟಿ ಕಮಲಕಾಯಿ ಇಟ್ಕೊಂಡ್ರೆ ಅದ್ರ ಬಾಕ್ಸ್ ತೆಗೆದ್ರೆ ಗಮ್ಮೋ ಅಂತದೆ. ಸಿರಿಧಾನ್ಯ ಲಡ್ಡು ಅಂತ ಹೆಸರು ಕೊಟ್ಬಿಟ್ಟವ್ರೆ. ಈ ಸೇಸ ಕೇಳು, ಇವ್ರ ಮನೆ ಇತ್ಲಾಗೆ ಒಂದ್ 8-10 ಜನ ಎಣ್ಣೆ ಇಟ್ಲು ಸೇರ್ಕೊಂಡು ಒಂದ್ ಸಂಘವ ಮಾಡ್ಕೊಂಡು ಅದರಲ್ಲಿ ಉಂಡೆಯ ಮಾಡಿ ಅದನ್ನ ಬೇರೆ ಕಡೆಗೆಲ್ಲ ಕಳಿಸ್ತಾರೆ, ಮಾರ್ತಾರೆ. ಎರಡು ಉಂಡೆ ಕೊಟ್ಟು ಒಂದು ಗ್ಲಾಸು ಆಲ ಕೊಟ್ಬಿಟ ಏ ಹೊಟ್ಟೆ ತುಂಬದಂಗ ಆಗ್ಬಿಡ್ತ ನನ್ಗ. ರಮೇಶ್ ಅಣ್ಣ, ಚೀಲದಾಗ ತಂದಿದ್ಯಲ್ಲ, ತೆಗಿ ಮತ್ತ ಒಂದ್ ಎರಡು ಉಂಡೆ. ನಾವು ಅದೇಂಗೈತ್ ರುಚಿ ನೋಡಣ. ಹೇಳ್ಕೊಟ್ನಲ್ಲ ಕಮಲಕ್ಕ, ಆತರ ಮಾಡ್ಕೊಳ್ಳಿ, ಈಗ ಕೊಟ್ಟಿರೋದನ್ನ ತಿನ್ನೋಣ. ಅದೇ ಅಲ್ಲ, ಅದೆಲ್ಲ ಅದ ಕಲ್ತ್ಕೋಬೇಕು ಕಣಣ, ಹೆಂಗ್ ಉರಿಬೇಕು ಏನು. ಅಲ್ಲೊಂದ್ ಕಿತ ಹೋ ಬಂದ್ಬಿಟ್ರೆ ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಉಂಡೆ. ನಮ್ ಹೆಂಗಸರ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಾಗೆ ಒಂದ್ 15 ದಿನಕ್ಕೆ ತರಬೇತಿ ಕಲ್ಸ್ಕೊಟ್ಟಿದೆ ಕಮಲಕ್ಕ. ಅಲ್ಲಿ ಇದೆಲ್ಲನ್ ಕಲ್ಸ್ಕೊಟ್ಟವ್ರೆ. ಈ ಮಿಲೆಟ್ ಲಾಡು ಅಂತ, ಡ್ರೈ ಫ್ರೂಟ್ಗಳು, ಒಣ ಹಣ್ಣುಗಳು ಲಾಡು ಅಂತ ಕಲ್ಸ್ಕೊಟ್ಟವ್ರೆ. ಬೆಣ್ಣೆಕಾಯಿ ತುಪ್ಪದಾಗಿ ಕಜ್ಜಾಯ ಮಾಡೋದ್ ಕಲ್ಸ್ಕೊಟ್ಟವ್ರೆ. ಅದಂತೂ ಇತ್ತೀಚೆಗೆ ನಮ್ಮ ಎಲ್ಲಾ ಸರ್ಕಾರಿ ಇಲಾಖೆಗಳ ಕೃಷಿ ಇಲಾಖೆಗಳ ಅಧಿಕಾರಿಗಳು ನಾನು ಯಾವಾಗ ಹೋಗ್ಲಿ, ರಮೇಶ್ ಅಣ್ಣ ನಮ್ಗೆ ಕಜ್ಜಾಯ ಮಾಡ್ಕೊ ಬಂದ್ಕೊಡು, ರಮೇಶ್ ಅಣ್ಣ ಕಜ್ಜಾಯ ಮಾಡ್ಕೊ ಬಂದ್ಕೊಡು ಅಂತಾರೆ. ನೀವು ಒಂದ್ಸರಿ ಬಂದ್ರೆ ಅದನ್ನು ನೋಡ್ಬೋದಲ್ಲ. ತಡಿ ಅಣ್ಣ, ರಮೇಶ್ ಅಣ್ಣ, ಮೈಸೂರಲ್ಲಿ ಕಜ್ಜಾಯ ತಿಂದಿದ್ವಲ್ಲ ಒಂದ್ ಕಡೆ ಹೋಗಿ, ಅದೇನಣ್ಣ ಕಜ್ಜಾಯ ದಿಸೇಸ? ಗಂಧಸಾಲಿ ಅಕ್ಕಿ ಅಂತ ಇದೆ, ಇಲ್ಲ ರಾಜಮುಡಿ ಅಕ್ಕಿ. ಆ ಅಕ್ಕಿನ ಚೆನ್ನಾಗಿ ತಗೊಂಡು ಅದರಲ್ಲಿ ಕಜ್ಜಾಯ ಮಾಡ್ಕೊಂಡು ಬೆಣ್ಣೆಕಾಯಿ ತುಪ್ಪದಲ್ಲಿ ಕರಿತೀವಿ. ವಿಶೇಷ ಏನು ಅಂದ್ರೆ ಅದಕ್ಕೆ ಅಕ್ಕಿ, ಬೆಲ್ಲ, ಎಳ್ಳು ಇವು ಮೂರನ್ನು ಹಾಕಿ ಕಜ್ಜಾಯ ಮಾಡ್ಕೊಂಡು ಬೆಣ್ಣೆಕಾಯಿ ತುಪ್ಪದಲ್ಲಿ ಕರಿತೀವಿ. ನೀವು ಅದ್ರ ರುಚಿ ನೋಡ್ಬೇಕು. ನೀವು ಸಿಟಿಲಿ ತಿಂತೀವಲ್ಲ ಅದೆಂತ ಜಾಂಗೇರು ಬಾದೂಸಾಕ, ಅದ್ರ ಮುಂದೆ ಏನೂ ಇಲ್ಲ, ಬಾಯಿಗೆ ಇಟ್ಟೆಟ್ಗೆ ಕರ್ಗೋಯ್ತದೆ ಕನಕ. ಎಣ್ಣೆಲಿ ಕರಿಯಲ್ಲ, ಇಲ್ಲಿ ತುಪ್ಪದಲ್ಲೇ ಕರಿಬೇಕು. ಆಮೇಲೆ ಬಾಳೆಹಣ್ಣಿನ ಜೊತೆ ಸೇರಿಸ್ಕೊಂಡು ತಿನ್ಬೇಕಂತ. ಬಾಳೆಹಣ್ಣಿನ ಜೊತೆ ಸೇರಿಸ್ಕೊಂಡು ತಿಂದ್ರೆ ಅದು ಮಾಡ 15 ದಿನ ತನಕ ಮನೆ ಏನ್ ಆನಂದವಾಗಿರ್ತದೆ ಅನ್ಬೇಡಿ. ಕಜ್ಜಾಯ ಬಾಳೆಹಣ್ಣು ಮಾಡೋ ಮನೆ, ಕಜ್ಜಾಯ ಬಾಳೆಹಣ್ಣು ತಿನ್ನೋ ದೇಹ, ಇವೆರಡು ಸಂತೋಷವಾಗಿ ಕುಣಿದಾಡ್ತಾ ಇರ್ತದೆ. ಇದು ಕೇಳಿರ್ಲಿಲ್ಲ ಕಣ, ಕಜ್ಜಾಯ ಬಾಳೆಹಣ್ಣು ಜೊತೆ ತಿನ್ನೋದು. ಇದೇ ಮೊದ್ಲು ಕೇಳ್ತಾ ಇರೋದು. ಕಜ್ಜಾಯ ಪಾಯಸದ ಜೊತೆ ತಿಂದಿದೀವಿ, ಇದು ಬಾಳೆಹಣ್ಣು ಜೊತೆ ತಿಂದಿರ್ಲಿಲ್ಲ. ಇನ್ನು ಅದು ಒಂದ್ ನೋಡ್ಬೇಕು. ಬಾಳ ಕಜ್ಜಾಯ ಬಾಳೆಹಣ್ಣು ಅಂತಲೇ ಹಳ್ಳಿ ಕಡೆ ಬಾಳ ಫೇಮಸ್. ಎರಡನ್ನು ಚೆನ್ನಾಗಿ ಕಲಿಸ್ತಾರೆ, ಅದ್ರ ಮೇಲೆ ಒಂದ್ ಓಳು ತುಪ್ಪ ಹಾಕ್ತಾರೆ. ಏನ್ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲ, ಒಂದ್ ಓಳೆ ಹಾಕ್ಬೇಕು, ಹಾಕಿ ಕಜ್ಜಾಯ ಬಾಳೆಹಣ್ಣು ತುಪ್ಪ ಸೇರಿಸ್ಕೊಂಡು ತಿಂತ ಇದ್ರೆ ಬುಡ ಜುಟ್ಟು ಕುಣಿಬೇಕು, ಆತರ ಇರ್ತದೆ. ಚಂದಾಗದೆ ಚಂದಾಗದೆ. ಯಾವ ಇವ ಹೊಸಿ ಸಾವಯವದಾಗೆಲ್ಲ ಬಳೆ ಬೆಳಿತಾನ, ಏನೋ ಭತ್ತ ಬೆಳಿತಾನೆ, ಮತ್ತೆ ಏನೋ ಬೇರೆ ಬೇರೆ ಬೆಳೆ ಎಲ್ಲ ಬೆಳಿತಾನೆ. ಅದೇನ್ ಹೇಳಪ್ಪ, ಭತ್ತದಲ್ಲೇ ಅದ್ ಏನೇನೋ ತಳಿ ಹೆಸರು ಹೇಳ್ದಪ್ಪ, ನಂಗೆ ಗೆಪ್ತಿಲ್ಲ. ಯಾವ್ದಾರು ಸಂದಾಗಿರೋದ್ ಈ ಕಿತ ಕೊಡು ಬೀಜವ ಹಾಕತೀನಿ, ನಮ್ ಚಂದ್ರಣ್ಣವನೇ ಕಮಲಕ್ಕವಳೆ ಅಂತಲೂ ಹೇಳಿದೀನಿ. ಅದೇನ್ ಹೇಳೋಣ ಭತ್ತದ್ದು. ಈಗ ನಮ್ಮೂರು ಒಂದ್ ಕಾಲದಲ್ಲಿ ಎಲ್ಲ ಆಸ್ಪತ್ರೆ ಇರ್ಲಿಲ್ಲ. ಇವತ್ತು ನಾಲ್ಕೈದು ಮೆಡಿಕಲ್ ಸ್ಟೋರ್ಗಳು ಅಂತ ಕರೀತಾರೆ, ಔಷಧಿ ಅಂಗಡಿಗಳು ಬಂದ್ ಕುಂತವೆ, ಆಮೇಲೆ ಆಸ್ಪತ್ರೆ ಕಟ್ಟವ್ರೆ. ಈಗ ನೋಡಿದ್ರೆ ಎಲ್ಲ ಮನ ಮನಗೂ ಕಾಯಿಲೆ. ಕೊನೆಗೊಂದು ಯೋಚನೆ ಮಾಡುದು, ಸರ್ಕಾರ ಎಲ್ಲ ಸಾವಯವದಲ್ಲಿ ಬೆಳೀರಿ ಬೆಳೀರಿ ಅಂತಿದ್ರಲ್ಲ, ನಾವು ಒಂದು ಸಂಘ ಕಟ್ತೋ, ಸಾವಯವ ಸಂಘ ಅಂತ ಮಾಡುದು. ಅದ್ರ ಮುಖಾಂತರ ಯಾರ್ಯಾರಿಗೆ ಆರೋಗ್ಯ ಸುಧಾರಿಸ್ಕೋಬೇಕು, ಒಳ್ಳೊಳ್ಳೆದ್ನೇ ತಿನ್ಬೇಕು, ರಾಸಾಯನಿಕ ಗೊಬ್ಬರಗಳು ಹಾಕ್ಬಾರ್ದು, ವಿಷ ಹೊಡಿಬಾರ್ದು, ಹಂಗೆ ಕೃಷಿ ಮಾಡೋರು ಯಾರ್ಯಾರಿದ್ದೀರಿ ಬನ್ರಣ ಅಂತ ಎಲ್ಲಾರನ್ನು ಸೇರಿಸ್ಕೊಂಡು ಒಂದು ಚೇತನಾ ಸಾವಯವ ಕೃಷಿಕರ ಸಂಘ ಅಂತ ಮಾಡಿದೀವಿ ನಾವು. ಅದಕ್ಕೆ ಸರ್ಕಾರ ಸರ್ಟಿಫಿಕೇಟ್ನು ಕೊಟ್ಟದೆ, ನೀವು ಮಾಡ್ರಪ್ಪ, ನೀವು ಬೆಳೆದದನ್ನ ನಾವು ಅದನ್ನ ರೈತರು ಕೊಡಬಹುದು ಮಾರಬಹುದು ಅಂತ ಹೇಳಿದೆ. ಆ ತರದ್ ಮಾಡ್ಕೊಂಡು ಎಲ್ಲ ದೇಸಿ ಭತ್ತ ಬೆಳಿತೀವಿ ಕಮಲಕ್ಕ, ಸಿದ್ದ ಸಣ್ಣ, ಆಮೇಲೆ ಜೀರಿಗೆ ಸಣ್ಣ, ಗಂಧಸಾಲಿ, ನವರ, ದೊಡ್ಡನಲ್ ಬೈಲು, ಈ ತರ ಎಲ್ಲ ಒಂದೊಂದಕ್ಕಿ ಹಿಂದೆ ಎಲ್ಲ ಒಂದ್ 25-30 ವರ್ಷ ಹಿಂದೆ ನಮ್ಮವ್ವ ನಮ್ಮ ಮನೆಯಾಗೆ ಒಂದ್ 5 ಜಾತಿ ಅಕ್ಕಿ ಮಡಗಳು, ಇಡ್ಲಿಗೆ ಒಂದಕ್ಕಿ, ದೋಸೆಗೆ ಒಂದಕ್ಕಿ, ಆಮೇಲೆ ಊಟಕ್ಕೆ ಒಂದಕ್ಕಿ, ಬಾಣ್ತಿ ಕುಡಕ್ಕೆ ಒಂದಕ್ಕಿ, ಮದುವೆ ಆದ ಗಂಡ ಹೆಂಡತಿರಿಗೆ ಹೊಸದಾಗಿ ಕೊಡಕ್ಕೆ ಒಂದಕ್ಕಿ. ದೊಡ್ಡನಲ್ ಬೈಲು ಅಂತ ಒಂದು ಭತ್ತದ ಜಯಣ, ಅದು ಮದುವೆ ಆದ ಗಂಡ ಹೆಂಡತಿರಿಗೆ ಕೊಡ್ತಾರೆ, ವಿಶೇಷವಾಗಿ ಒಂದ್ ವರ್ಷ ತನಕ ಕೊಡ್ತಾರೆ. ಅದ್ರದ್ದು ಏನ್ ಉಪಯೋಗ ಅಂತಂದ್ರೆ, ಗಂಡು ಶಕ್ತಿಶಾಲಿ ಆಯ್ತಾನೆ, ಹೆಣ್ಣು ಶಕ್ತಿಶಾಲಿ ಆಯ್ತವೆ, ಮಕ್ಕಳು ಬಹಳ ಶೀಘ್ರವಾಗಿ ಸದೃಢವಾಗಿ ಹುಡ್ತವೆ. ಅದಕ್ಕೆ ಬೇಕಾದ ಎಲ್ಲ ಒಳ್ಳೆ ಅಂಶಗಳನ್ನ ಅಕ್ಕಿ ಕೊಟ್ಟದಂತೆ. ಇದು ಕೇಳಿರ್ಲಿಲ್ಲ ಬಿಡೋಣ. ನವರ ಅಂದಲ್ಲ, ಮೂಳೆ, ಅದು ನರ ಮೂಳೆಗಳಿಗೆಲ್ಲ ಗಟ್ಟಿ ಮಾಡ್ತದೆ, ಆಮೇಲೆ ಗೇಯವ್ರಿಗೆ ಬಹಳ ನಡ ಶಕ್ತಿ ಕೊಡ್ತದೆ. ಹಂಗೆ ಬಹಳ ಹಿಂದೆ ಅಂತವೆಲ್ಲನ ಕಂಡು ಹಿಡ್ದು ಅವೆಲ್ಲನ ಇಟ್ಕೊಂಡು ಮಾಡ್ತಿದ್ರು. ಈಗ ಎಲ್ಲ ಒಂದೇ ತರದ ಅಕ್ಕಿ ಬಂದ್ಬಿಟ್ಟವೆ, ಯಾರಿಗೂ ಗೊತ್ತಿಲ್ಲ. ಹಿಂದೆಲ್ಲ ಆಹಾರವೇ ಔಷಧ ಅನ್ನಾರಲ್ಲ, ಇದಕ್ಕೆ ಇರ್ಬೇಕು. ಹೌದು ಇಲ್ವ ರಮೇಶಣ್ಣ? ಹೌದು, ಅಂದ್ರೆ ಆಹಾರನೇ ಔಷಧಿ ಮಾಡ್ಕ ತಿನ್ಬೇಕು ಅಂತ. ಈಗ ಔಷಧಿಯ ಆಹಾರ ಮಾಡ್ಕೋಬಿಟ್ಟು ಇಲ್ವಾ? ಬೆಳಗಾಗಿದ್ರೆ ಮಾತ್ರೆ ತಗೋ, ಆಮೇಲಿಂದ ಕಾಫಿ ಕುಡಿ. ಕಮಲಕ್ಕ, ನಮ್ಮ ಅಡಿಗೆ ಮನೆಯವಲ್ಲ, ನಮ್ಮ ಹಳ್ಳಿ ಅಡಿಗೆ ಮನೆಯವಲ್ಲ, ಅವೇ ನಿಜವಾದ ಔಷಧಿ ಅಂಗಡಿ. ಹೌದು ನೋಡಿ, ನೀವು ಔಷಧಿ ಕ್ಯಾಪ್ಸಲ್ ಮಾತ್ರೆ ಒಳಗಡೆ ತುಂಬಿರ್ತಾರಲ್ಲ ಔಷಧಿಗಳು, ಅವೆಲ್ಲ ನಮ್ಮ ಅಡಿಗೆ ಮನೆ ಡಬ್ದಾಗವೆ. ಮೆಣಸು, ಜೀರಿಗೆ, ಸಾಸಿವೆ, ಏಲಕ್ಕಿ, ಶುಂಠಿ, ಜಾಯಿಕಾಯಿ, ಇವೆಲ್ಲ ಕುಟ್ ಪುಡಿ ಮಾಡ್ಕೊಂಡು, ಕಷಾಯದ ಪುಡಿ ಮಾಡ್ಕೊಂಡು ಬೆಳಿಗ್ಗೆ ನಾವು ಕುಡಿತೀವಿ. ಈಗ ಔಷಧಿ ಅಂಗಡಿ ಏನ್ ಮಾಡಕ್ಕೆ, ಹಳ್ಳಿಗಳಲ್ಲ ಇವತ್ತು ಅಲ್ಪ ಸ್ವಲ್ಪ ಆರೋಗ್ಯ ಉಳಿದಿರೋದು. ಹೌದು. ಯಾವೋ ಕಮಲಕ್ಕ, ಇವ್ರವ್ವ ಒಬ್ಳವಳೆ, ಒಂದ್ 50-60 ಬಗ್ಗೆ ಸೊಪ್ಪ ಗುರುತಿಸ್ತಾಳಂತೆ, ಬೆರ್ಕೆ ಸೊಪ್ಪ. ನಾನು ಕರ್ಕ ಹೋಗಿದ್ದೆ, ಏನ್ ಚುಟ ಚುಟ ಚುಟ ಅಂತ ಓಡಾಡ್ಕೊಂಡು, ಅಲ್ಲ ಸೊಪ್ಪು, ಇಲ್ಲಿ ಸೊಪ್ಪು, ಅದ ಸೊಪ್ಪು ಅಂತ ಹೇಳಿ ಹೇಳೋಣ ರಮೇಶಣ್ಣ. ನಮ್ಮ ಅವನಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ಲಂತೆ ಕಮಲಕ್ಕ, ಸುಮಾರು 101 ಜಾತಿ ಸೊಪ್ಪು ಕುಯ್ತಿದ್ರು ನಮ್ಮ ತಾಯಿ. ಅವಳಿಗೆ ಈಗ ಒಂದ್ 85 ವರ್ಷ ಆಗೋಗಿದೆ. ಹಂಗೂ ಸುಮ್ಮನೆ ಇರಲ್ಲ, ನಾನು ಈ ಕಡೆ ಎಲ್ಲ ಜೈನನ್ ಮನೆಯೋ ಕಮಲಕ್ಕನ ಮನೆಗೆ ಹೋಯ್ತೀನಿ, ನಡೀ ತಡೆಯಪ್ಪ ಒಂದು ಸೊಪ್ಪು ಕುಯ್ ಕೊಡ್ತೀನಿ ಅಂತವ್ರೆ. ಅವ ನಾನು ನೀನ್ ಕುಯ್ ಕೊಡ್ಬೋದಕ್ಕೆ ಲೇಟ್ ಆಯ್ತದೆ, ನನಗೆ ಸಮಯ ಹೊಟ್ಟೋಯ್ತದೆ, ಅದರಿಂದ ಬೇಗ ಮಳೆ ಬರದಲ್ಲಿ ಬರ್ಬೇಕು, ಇನ್ನೊಂದ್ಸಾರಿ ತಗೋ ಬರ್ವೆ ಅಂತ ಇನ್ನೊಂದ್ಸಾರಿ ಕುಯ್ದು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಬಹಳ ಮಜವ ಕುಯ್ತಾರೆ ಕಮಲಕ್ಕ. ಏನೇನ್ ಸೊಪ್ಪು ಗೊತ್ತಿದ್ರು ಅಷ್ಟು ಹೇಳಣ್ಣ ನೋಡಮ್ಮ. ಅಯ್ಯೋ ಕಮಲಕ್ಕಂಗೆ ಎಷ್ಟು ಗೊತ್ತದೆ? ಕಮಲಕ್ಕನ ಅಷ್ಟು ಗೊತ್ತಿಲ್ಲ ಬಿಡು. ನನ್ಗೇನು ಅಷ್ಟೊಂದು ಗೊತ್ತಿಲ್ಲ ಕಣ್ಣಣ್ಣ. ಅಂದ್ರೆ ನಾವೇನ್ ಬೆಳ್ಕೋತೀವಿ, ಕೀರೆ ಮಾಡಿ ಮಾಮೂಲಿ ದಿನಕ್ಕೆ ಏನ್ ಉಪಯೋಗಿಸ್ತೀವಿ, ಸಾಂಬಾರ್ ಸೊಪ್ಪು, ದಂಟನ್ ಸೊಪ್ಪು, ಚಕ್ಕೋತನ್ ಸೊಪ್ಪು, ಇಂಥವಷ್ಟೇ ಗೊತ್ತಿರೋದು. ಈ ಬೆರ್ಕೆ ಸೊಪ್ಪಂದು ಹಣ ಕುಯ್ಯೋಣ ಅನ್ಕೋತೀನಿ, ಭಯ ಯಾವ್ದಾರು ವಿಷದ ಸೊಪ್ಪಾಗಿದ್ರೆ ಏನ್ ಮಾಡೋದು ಅಂತ. ಸಾಮಾನ್ಯವಾಗಿ ಸೊಪ್ಪು ಸಂಜೀವಿನಿ ಅಕ್ಕ, ಅಲ್ಲಿ ಕೆಟ್ಟದು ಅಂತ ಇಲ್ಲ. ಒಂದ್ 2-3 ಸೊಪ್ಪು ಅವು ಸ್ವಲ್ಪ ಎತ್ತರಕ್ಕೆ ಬೆಳಿತವೆ. ಈಗ ಆಡು ಮುಟ್ಟದ ಸೊಪ್ಪು ಅಂತಾರಲ್ಲ, ಅದು ನಮಗೂ ಕೆಟ್ಟದೆ. ಹಂಗಾಗಿ ಸೊಪ್ಪುಗಳೆಲ್ಲ ಚೆನ್ನಾಗಿರ್ತವೆ, ಕುಯ್ಕೋಬೇಕು. ಅಣ್ಣೆ ಸೊಪ್ಪು ಹೋದ್ರೂ ಪುಣ್ಯ ಮಾಡಿರ್ಬೇಕು ಅಂತ ಒಂದು ಗಾದೆ ಇದೆ. ಹಂಗಾಗಿ ಅಣ್ಣೆ ಸೊಪ್ಪು, ಗುರ್ಜಿ ಸೊಪ್ಪು, ಆಮೇಲೆ ಕಿಲ್ಕಿರೆ, ಬೇಕಾದಷ್ಟು ಬೇಳೆ ಸೊಪ್ಪು, ಶುಂಠಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಒಂದೇಲ್ಗ. ಅಯ್ಯೋ ನಮ್ಮವ್ವ ಹೇಳಕ್ ಶುರು ಮಾಡ್ಬಿಟ್ರೆ ನಾನು ತರದು ಹೋಗ್ಬೇಕು, 101 ಸೊಪ್ಪು ಹೇಳ್ತಾಳೆ. ನಾವು ಅವ್ನ ಜೊತೆಲಿ ಹೋಗಿ ಇನ್ಮೇಲೆ ಸ್ವಲ್ಪ ನನ್ನ ಮಗಳನ್ನ ಕಳಿಸಿ ಹೋಗವ, ಮುಂದೆ ನೀನು ಒಂದು 50 ಜಾತಿ ಯಾರು ಗುರುತಿಸು ಅಂತ ಕಳಿಸ್ತಾ ಇದ್ದೀನಿ ಈಗ ರಸಕ್ಕೆ ಬಂದಾಗ. ಅಂದ್ರ ಇದೆಲ್ಲ ಜ್ಞಾನ ಅಂತ ಏಟೋ ಮುಂದೆ ತಿಳ್ಕೊಳ್ಳೋದಿಲ್ಲ ರಮೇಶ್ ಅಣ್ಣ. ಹಳ್ಳಿ ಕಡೆ ಹಳೆ ಕಾಲದ ಮುದುಕಿರ್ತಾವ್ ಕುಂತ್ಕೊಂಡ್ ಮಾತಾಡೋದೇ ಇಲ್ಲ ಯಾರು. ಯಾರು ಬರೀ ಹಳೆ ಕತೆ ಹೇಳ್ತಾಳೆ ಅನ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಂಥವ್ರನ್ನ ಕರ್ಕ ಹೋಗಿ ಹೊಲದ ಮೇಲೆ ಕರ್ಕ ಹೋಗಿ ತೋರಿಸಿ ಯಾವ ಸೊಪ್ಪು ಎಲ್ಲದೆ ಹೆಂಗ್ ಹುಟ್ಟುತ್ತದೆ ಹೆಂಗೆ ಅದನ್ನು ಕೇಳಬೇಕು. ಸುಮಾರು ಜನ ಏನ್ಮಾಡ್ತಾರೆ, ಬೇರ್ ಸಮೇತ ಕಿತ್ಕೊ ಬಂದ್ಬಿಡ್ತಾರೆ, ಇನ್ನೊಂದ್ಸರಿ ಅದು ಉಟ್ಲೇಬಾರ್ದಲ್ಲಿ. ಅಂದ್ರೆ ಒಂದು ಸೊಪ್ಪಿದ್ರೆ ಆ ಸೊಪ್ಪಿನ ಸುತ್ತಮುತ್ತ ಬೆಳೀತಾವಲ್ಲ, ಆ ಸೊಪ್ಪಿಂದ್ಲು ಈ ಸೊಪ್ಪಿಗೆ ಆರೋಗ್ಯ ಬರ್ತದೆ. ಹಿಂದಿನ ಕಾಲದಾಗೆಲ್ಲ ಈ ಮೇಕೆ ಹಾಲು ಒಳ್ಳೇದು, ದನಿನ ಹಾಲು ಒಳ್ಳೇದು ಅಂತ ಯಾಕಂತಿದ್ರು ಅಂದ್ರೆ ಇದನ್ನೆಲ್ಲ ಮೇಯೋ ಇಲ್ವಾ. ಅಲ್ಲ ಕಣ್ಣ, ನನಗೆ ಒಂದು ವಿಚಾರ ಬಂದಿದ್ದೇನಪ್ಪ ಅಂದ್ರೆ, ನಿಮ್ಮೂರಲ್ಲಿ ಸಮುದ್ರ ಇಲ್ಲ ಏನಿಲ್ಲ, ಅದಕ್ಕೆ ರಂಗ ಸಮುದ್ರ ಅಂತ ಯಾಕಣ ಅಂದಾರ ನಿಮ್ಮೂರ್ಗ? ನೋಡಿ ಇಂದ್ಲವರು ಅವ್ರ ಏನ್ ಜ್ಞಾನ ಇತ್ತು ಜಯಣ್ಣ. ಈಗ ಇತ್ತೀಚೆಗೆ ನಾವು ಬೋರ್ವೆಲ್ ಹಾಕಿ ಶುರು ಮಾಡೋದು ಒಂದು 15-20 ವರ್ಷದಿಂದ ಈಚೆಗೆ. ನೀವು ನಮ್ಮ ಊರ್ನ ಸುತ್ತಮುತ್ತ ಎಲ್ಲೇ ಬೋರ್ ತೆಗಿರ್ಲಿ ಅಣ್ಣ, 60 ಅಡಿಗೆ ನೀರು, ಏ 4 ಇಂಚು 3 ಇಂಚು 5 ಇಂಚು ನೀರು. ಸುಮಾರು ಟಿನರ್ಸಿಪುರ ತಾಲೂಕಲ್ಲಿ ನಮ್ಮೂರೇ ಜಾಸ್ತಿ ಬೋರ್ವೆಲ್ ಕೊರ್ಸಿರೋ ಊರು. ನಿಮಗೆ ಅಲ್ಲಿ ಫೇಲ್ ಒಂದು ಮಾತೇ ಇಲ್ಲ. ಏ 100 ಬೋರ್ ಕೊರ್ಸಿದ್ರೆ ಒಂದ್ 10-20 ಫೇಲ್ ಆಗ್ಬೋದು, ಇಂತು 89 ಭಾಗ. ಹಂಗಾಗಿ ರಂಗ ಸಮುದ್ರದ ಅಡಿಲೇ ಸಮುದ್ರವೇ ಇದ್ದೇನೋ ಅಂತ, ಅದು ಮಾತು ನಿಜವೇನೋ ಅಂತ ಈಗ ಅನಿಸ್ತದೆ ನಮ್ಗೆ. ಆಮೇಲೆ ಕಾವೇರಿ ನದಿ ಪಕ್ಕ ಅದಲ್ಲ, ಆ ನದಿಗೂ ಹಿಂದೆ ಸಮುದ್ರ ಅಂಬುದಿ ಸಾಗರ ಅಂತ ಎಲ್ಲ ಕರಿತಿದ್ರಂತೆ. ಹಂಗಾಗಿ ರಂಗ ಸಮುದ್ರ ಅಂತ ಕರೆದವ್ರು. ಎಲ್ಲೋ ನದಿ ದೊಡ್ಡದಾಗಿತ್ತು ಅನ್ಸ್ತದೆ, ವಿಶಾಲವಾಗಿ ಹರಡ್ಕೊಂಡಿತ್ತಲ್ಲ, ಅದಕ್ಕೂ ಸಮುದ್ರ ಇರ್ಬೋದು. ಆಮೇಲೆ ಒಳಗೆ ಪಾತಾಳದೊಳಗೂ ನಮ್ಗೆ ಸಮುದ್ರ ಇದ್ದಂಗೆ ನೀರು ಉಕ್ತಾ ಇದೆ ಅಣ್ಣ. ಹಂಗಾಗಿ ರಂಗ ಸಮುದ್ರ ಅಂತ ಕಟ್ಟಿರ್ಬೋದು. ನಾನ್ ಇನ್ನೇನೋ ಇರ್ಬೋದು ಅಂತ ಅಲ್ಲಿ ಇದ್ರ ತಾವಕ್ ಹೋಗಿದ್ದೆ, ಎಲ್ಲೇ ಹಳೆ ಬಿಡಂತಾವಕ್ಕೆ ದ್ವಾರ ಸಮುದ್ರ ಅಂತ. ದ್ವಾರ ಸಮುದ್ರ ಇಲ್ವಾ ಪಕ್ಕದಲ್ಲಿ ಸಮುದ್ರ ಇದ್ದಂಗ ಒಂದ್ ಕೆರೆಯ ಇದೆ, ನೋಡಿದ್ರೆ ಅವ್ವ 2 ಕಣ್ಣು ಸಾಲದು. ಓ ಬೋ ಖುಷಿ ಆಗ್ಬಿಡ್ತು ನಂಗೆ. ಅಣ್ಣ ಚಾಮರಾಜನಗರದ ಹತ್ರ ಒಂದ್ ಐತಲ್ಲ ರಾಮ ಸಮುದ್ರ ಅಂತ, ರಾಮ ಸಮುದ್ರ. ಆ ವೈಸಲ್ರ ಕಾಲದಲ್ಲಿ ಜಯಣ್ಣ ಈ ನೀರಿನ ಪಕ್ಕ ಇರೋ ಎಲ್ಲದಕ್ಕೂ ರಾಮ ಸಮುದ್ರ, ರಂಗ ಸಮುದ್ರ, ಭೋಗ ಸಮುದ್ರ, ಕಾಮ ಸಮುದ್ರ, ಸೋಮ ಸಮುದ್ರ. ನಾನೊಂದ್ ಪಟ್ಟಿನೇ ಮಾಡಿಟ್ಟಿನ ಕಾರಣ ಎಲ್ಲಿ ಸಾಮಾನ್ಯವಾಗಿ ಅದು ವೈಸಲ್ರ ಕಾಲದಲ್ಲಿ ಆಳ್ತಿದ್ರಲ್ಲ, ಆ ಕಾಲದಲ್ಲಿ ಎಲ್ಲ ನದಿ ಕೆರೆ ಪಕ್ಕ ಇದ್ದವಕ್ಕೆಲ್ಲ ಸಮುದ್ರ ಸೇ ಊರಿನ ಪಕ್ಕಕ್ಕೆ. ಈಗ ರಂಗನಾಯಕ ಆಳ್ತಿದ್ದ, ರಂಗನ್ ತಗೊಂಡು ಸಮುದ್ರ ಸೇರಿಸಿ ರಂಗ ಸಮುದ್ರ ಅಂತ ಮಾಡ್ಕೊಡ್ತಿದ್ದ. ರಾಮಣ್ಣ ಜಯಜಮಾನ ಆಳ್ತಿದ್ದ, ರಾಮನ್ ಜೊತೆಗೆ ಸಮುದ್ರ ಸೇರಿಸಿ ರಾಮ ಸಮುದ್ರ ಬಿಡ್ತಿದ್ರು. ಹಿಂಗೆ ಅಂದ್ರ ಇಂದಿನವರು ಪಾಪ ಅಷ್ಟು ದೂರ ಹೋಗಿ ಸಮುದ್ರ ನೋಡಿದ್ರೋ ಇಲ್ವೋ, ಆದ್ರೆ ಅದೊಂದು ಪರಿಕಲ್ಪನೆ ಇತ್ತು ಅವ್ರಿಗೆ, ಒಂದು ವಿಶಾಲವಾದ ಜಲರಾಶಿ ಇದ್ರೆ ಅದಕ್ಕೆ ಸಮುದ್ರ ಅನ್ಬೇಕು ಅಂತ. ಹಿಂದೆಲ್ಲ ಕೆರೆಗಳೇ ಹಂಗಿದ್ವಲ್ಲ, ಹಂಗಾಗಿ ಅವಕ್ಕೆ ಸಮುದ್ರ ಸಮುದ್ರ ಅನ್ನೋರು. ಆದ್ರೆ ಒಂದು ವಿಚಾರ ಏನು ಅಂದ್ರೆ, ಹಿಂದಿನ ಕಾಲದಾಗೆ ಈ ಕೆರೆ ಕಟ್ಟುಗಳಿದ್ವಲ್ಲ ಅಣ್ಣ, ಅದ್ರ ಹಿಂದೆನೆ ಬದುಕು. ಈಗ ಮೇಲ್ಕೋಟೆಗೆ ಹೋಗಿದ್ದೆ ನಾನು, ಏನಣ್ಣ ಅಲ್ಲಿ ಬೆಟ್ಟದ ಮ್ಯಾಕೆ ಕೆರೆ ಕಟ್ಟವ್ರೆ. ಯಾವ ಕೆರೆ ಹೇಳಣ್ಣ ನೋಡಮ್ಮ? ಇದ್ರದ್ದು ಇದು ನೀನ್ ಹೇಳವ ಹೋಗಿದ್ವಲ್ಲ, ಬುತ್ತಿ ಎಲ್ಲ ಕಟ್ಕೊ ಹೋಗಿದ್ದು ಕಲ್ಯಾಣಿ ಅಲ್ವೇ ಅದು? ನಾನು ಕಲ್ಯಾಣಿ ಕೆಳಗಡೆ ಇರೋದು ಅಲ್ಲ, ಮೇಲ್ಕೋಟೆಗೆ ಅಂದ್ರೆ ಈ ಚಿನ್ ಕುರುಳಿ ತಗೋತದ್ ನೋಡು ಮಲಕ್ಕೆ ತೊಣ್ಣೂರ್ ಕೆರೆ. ಸರಿಯಾಗಿ ಹೇಳ್ದೆ ಇಲ್ವಾ? ಅದು ಈ ಕೆಳಗಿಂದ ನೋಡಿದ್ರೆ ಬೆಟ್ಟದ ಮೇಲೆ ಇರ್ತದೆ. ಅಂದ್ರೆ ಎಲ್ಲಿ ನೀರ್ ಸೇರ್ಕತ್ತದೆ, ಜಲಮೂಲ ಎಲ್ಲಿಂದ ಬರ್ತದೆ, ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ರಾಮಾನುಜಾಚಾರ್ಯರ ಕಾಲದಲ್ಲಂತೆ ಆಗಿದ್ದದು ತೊಣ್ಣೂರ್ ಕೆರೆ. ವಿಷ್ಣುವರ್ಧನ ಅಂತ ನಾನು ಹೇಳಲಿಲ್ವಾ ನಿಂಗೆ? ಹೊಯ್ಸಳರ ಮಹಾರಾಜ ಸಾಂತಲಾ ದೇವಿ, ಹೌದು, ಅದೆಲ್ಲೋ ಬೇಲೂರು ಅಳಿಬೀಡಲ್ಲಿ ನೋಡ್ತೀವಲ್ಲ, ಅವ್ರ ಕಾಲದಾಗೆ ಅವ್ರು ಹೇಳಿ ಇಲ್ಲಿ ಕೆರೆಯ ಕಟ್ಸಿದ್ದಂತೆ. ಹಿಂದೆಲ್ಲ ಕೆರೆ ಕಟ್ಸೋರು, ಕೆರೆ ಕಟ್ಟಿಸಿ ಅದ್ರ ಪಕ್ಕದಲ್ಲೆಲ್ಲ ಊರ್ ಮಾಡೋರು, ಅದಕ್ಕ ಇಂತ ಹೆಸರು ಮಾಡ್ಕೋರು. ಅಂದ್ರೆ ಕೆರೆಯೂ ಇರಬೇಕು ಜೊತೆಗೆ ಹೆಸರು ಉಳ್ಕ ತೊಂಡೂರ್ ಕೆರೆ. ಆ ತೊಣ್ಣೂರ್ ಅದೇ ತೊಣ್ಣೂರು ಕೆರೆ ತೊಣ್ಣೂರು ಅಂತ ಊರೈತಲ್ಲ, ತೊಣ್ಣೂರು ಅಂತಾರಲ್ಲ ಅಣ್ಣ, ಅದೇ ಬ್ಯಾರ ಇರ್ಬೇಕು ಕೆರೆ ತೊಣ್ಣೂರ್ ಇದು. ಜಯಣ್ಣ ಕೆರೆ ವಿಶೇಷ ಗೊತ್ತಾ? ಏನ ಅದ್ರ ಮೇಲೆ ಸಂಡೆ ಬೆಳೆಯಲ್ಲ. ಅಂದ್ರೆ ಜೊಂಡು ಪಂಡು ಅಂತ ಏನ್ ನಾವು ಕಳೆ ಅಂತೀವಲ್ಲ, ಆ ತೊಣ್ಣೂರ್ ಕೆರೆ ಮೇಲೆ ಎಲ್ಲೂ ಏನು ಬೆಳೆಯದೇ ಇಲ್ಲ. ಆಮೇಲೆ ಅದ್ ಇನ್ನೊಂದ್ ವಿಶೇಷ ಏನು ಅಂದ್ರೆ, ಅಲ್ಲಿ ಟಿಪ್ಪು ಸುಲ್ತಾನ್ ಒಂದ್ಸರಿ ಮುಖ ತೊಳಿವಾಗ ಉಂಗುರ ಕೆಳಗಡೆ ಬಿಡಿಸ್ಬಿಟ್ನಂತೆ. ಅದನ್ನ ಅದ್ ನೋಡಿದಾಗ ಮೋತಿ ತಲಾಸ್ ಅಂತ ಕರೀತಾರೆ ಆ ಜಾಗಕ್ಕೆ. ಒಂದು ಒಂದು ಒಂದು ಗೋಪುರದಂಗ್ ಮಾಡಿ ಇಟ್ಕೊಂಡವ್ರೆ ಅಲ್ಲಿಗೆ. ಆ ಉಂಗುರ ಕೊನೆಗಂತೂ ಹೋಗಿ ಆ ಕೆಳಗಡೆ ಬೀಳತಂಕ್ಲು ಕಾಣುತ್ತೆ ಕಾರಣ ಅಷ್ಟು ಪರಿಸೋದು ಅದ ಕೆರೆ ಅದು. ಕುಡಿಯಕ್ ಈಗಲೂ ಜನ ಅಲ್ಲಿ ಬಾಕ್ಸಲ್ಲಿ ನೀರ್ ಕುಡಿತಾ ಹೋಯ್ತಾರೆ. ಅದೊಂದ್ ಕೆರೆಯಲ್ಲಿ ನಾನು ನೋಡ್ದಂಗೆ. ನೋಡಪ್ಪ, ನಾವಲ್ಲಿ ಹೋದ್ವಿ, ಹೆಸರೇ ಗೊತ್ತಿಲ್ಲ, ತಿನ್ಕ ಬಂದ ಇದನ್ನೆಲ್ಲ ನೋಡ್ಕೊಳ್ಳೇ ಇಲ್ಲ. ನಾವು ಅಲ್ಲೇ ಬೋರ್ಡ್ ಹಾಕವ್ರೆ ನೋಡ್ಬೇಕು. ಹೌದಾ? ನಾವು ಊರ್ಗಳಿಗೆ ಹೋದ್ರೆ ಇದೇ ಕೆಲ್ಸ. ಅಲ್ಲಿ ಯಾರು ಹಳೆ ತಲೆಗಳು ಕುಂತಿದ್ರೆ ನಿಮ್ಮೂರ್ಗೆ ಯಾಕೆ ಈ ಹೆಸರು ಬಂತು ಅಂತ ಕೇಳೋದು. ಅಬ್ಬೋ ಚಂದಾಗಿ ಹೇಳ್ತಾರೆ ಕೆಲವರು. ಕೆಲವ್ರು ಏನ ಊರ್ ಅದೇ ಹೆಸರದೇ ಕರಿತೀವಪ್ಪ, ಅದ್ನಾರು ಕೇಳಕ್ ಹೋದಾರು ಅಂತಾರೆ. ಆದ್ರೆ ಊರಿನ ಹೆಸರು ಬಗ್ಗೆ, ಊರಿನ ಹಿರಿಯರ ಬಗ್ಗೆ ಅಭಿಮಾನ ಊರ್ನವ್ರಿಗೆ ಇರ್ಬೇಕು ಇಲ್ವಾ? ಹಂಗೆ ಮತ್ತೆ ಯಾರ ಪುಣ್ಯಾತ್ಮರು ಹೇಳ್ತಾರ ಬಿಡು, ಈಗ ಊರಲ್ಲಿ ಇರೋಂತ ಇಸೇಸತಿಗಳನ್ನೆಲ್ಲ ಬರದ್ ಮಡಗ್ಬೇಕು. ಆ ಊರ್ನಲ್ಲಿ ಇಸೇಸ್ವಾದ ಯಾವ್ದಾದ್ರು ಬೆಳೆ ಇದ್ರೆ, ತಳಿ ಇದ್ರೆ ಅದನ್ನು ದಾಖಲ್ ಮಾಡ್ಬೇಕು ಅಂತ. ಅಣ್ಣ, ನಿನಗೆ ಸಾವಯವ ಕೃಷಿ ಅಂತ ಓಡಾಡ್ತೀಯಲ್ಲ, ಈಗ ಬೇರೆ ಊರ್ ಮೇಲೆಲ್ಲ ತಿರುಗ್ತೀಯಲ್ಲ, ಆ ಕೆಲಸ ಮಾಡಿಯಾ ನೀನು? ಮಾಡ್ತೀನಿ ಜಯಣ್ಣ, ಯಾಕೆಂದ್ರೆ ನನಗೂ ಇದೆಲ್ಲ ಇಂಟ್ರೆಸ್ಟ್, ಇದೆಲ್ಲ ಖುಷಿ ನನಗೂ. ಯಾಕೆಂದ್ರೆ ಇತಿಹಾಸ ಅಂತ ಅಂದ್ರೆ ಬರೀ ರಾಜರ ಕಥೆನೆ ಅಲ್ಲ. ನಾವು ನಮ್ ನಮ್ಮ ಅಪ್ಪ, ನಮ್ ಮುತ್ತಾತ, ನಮ್ ತಾತ ಮುತ್ತಾತರದು ಅವ್ರದ್ದು ಒಂದು ವಂಶವಾಹಿನಿ ಬರ್ದಿಡ್ಬೇಕು, ಅದು ಒಂದ್ ಚರಿತ್ರೆಯೇ. ಹಿಂದೆಲ್ಲ ಬರೆಯೋರ್ ಕಣ್ಣ, ಮನೆಯಲ್ಲಿ ನಮ್ಮ ಅಪ್ಪನ್ ಕೇಳಿದ್ರೆ ಆರಿಂದ ಎಂಟು ತಲೆಮಾರು ಹೇಳೋಣ. ಅವನು ಅವರಪ್ಪ್ಯಾರು, ಅವರಪ್ಪ್ಯಾರು, ಅವರಪ್ಪ್ಯಾರು, ಅವರಪ್ಪ್ಯಾರು ಅಂತ. ಈಗ ಇಬ್ಬರ ಹೆಸರು ಹೇಳೋದೇ ಕಷ್ಟ. ನಿಮ್ಮಪ್ಪ್ಯಾರು ಹೇಳ್ತಾರೆ, ಅವರಪ್ಪ್ಯಾರು ಸ್ವಲ್ಪ ಕಷ್ಟ ಬಿದ್ದು ಹೇಳ್ತಾರೆ. ಅವರಪ್ಪ ಅಂದ್ರೆ ಗೊತ್ತಿಲ್ಕೋಬೋಣ ಅಂತ ಅಂದ್ರೆ ವಂಶ ವೃಕ್ಷ ಅಂತ ಮಡಗೋರು. ಪ್ರತಿಯೊಂದು ಕುಟುಂಬದಲ್ಲೂ ಅದಿರ್ಬೇಕು ಕಣ್ಣ. ಅವಾಗ ಯಾವ್ಯಾವ್ದು ಎಲ್ಲೆಲ್ಲಿ ಚಿಲ್ಲು ಹೊಡೆದೋಗದೆ, ಯಾರ್ಯಾರು ಎಲ್ಲೆಲ್ಲಿ ಅವ್ರ ಏನದ್ ಗೊತ್ತಾಯ್ತದೆ. ಬಂದು ಬಾಂಧವರೆಲ್ಲ ಹುಡುಕ್ಬೇಕು. ಅದು ಬರೀ ಮನ್ಸರ್ಗಲ್ಲ, ಪ್ರಾಣಿಗೂ ಅನ್ವಯಿಸ್ತದೆ, ಬೀಜಕ್ಕೂ ಅನ್ವಯಿಸ್ತದೆ. ನೀನೇನೋ ಹೇಳ್ತಿದ್ದಲ್ಲ, ಹೇಳಪ್ಪ. ಅದೇ ನಾವು ಈಗ ನಾವು ಒಂದು ಹಳ್ಳಿ ಕಾರಸು ಕೊಟ್ಟಿವಿ, ಸುಮಾರು ಒಂದು 15 ವರ್ಷ ಹಿಂದೆ ಕೊಟ್ಟ ಕಮಲಕ್ಕ. ಇವತ್ತಿಗೂ ಅದು ಎಲ್ಲೆಲ್ಲಿಗೆ ಮರಿಗಳಾಕವೆ, ಯಾವ್ಯಾವ ಊರಿಗೆ ಹೋಗದೆ ಅಂತ ಹೇಳಿ, ಆ ಚಾಮರಾಜನಗರದ ಬಗ್ಗೆ ಒಂದು ಊರು, ಆ ಊರ್ನವನು ಅದನ್ನ ಬರ್ದಿಟ್ಟು ನನಗೆ ತಗೊಬಂದು ತೋರಿಸ್ತಾ. ನನಗೆ ನಾನು ಕೊಟ್ಟಿರೋದು ಒಂದು 15 ವರ್ಷ ಹಿಂದೆ ಒಂದು ಹಳ್ಳಿ ಕಾರಸು ಕೊಟ್ಟಿದ್ದೆ. ಆದ್ರೆ ಕವಲುಗಳು ಯಾವ್ಯಾವ ಊರಲ್ಲವೆ ಅಂತ ಬರ್ದಿಟ್ಟವನೆ. ಹಂಗಾಗಿ ಅವೆಲ್ಲವೂ ಇತಿಹಾಸವೇ. ಹೌದು, ಯಾವ್ದನ್ನ ನಾವು ಹಿಂದಲ್ದೆಲ್ಲ ಬರ್ದಿಡ್ತೀವೋ ಅದೆಲ್ಲವೂ ಇತಿಹಾಸವೇ. ಬುಡಪ್ಪ, ಹಳ್ಳಿ ಕಾರು ಅಂದ್ರೆ ಮೈನವರು ಹೇಳ್ತದೆ, ಅಮೃತ ಮಾಲು, ಹಳ್ಳಿ ಕಾರು, ಹಸುಗಳು, ಓರಿಗಳು. ಹೌದು, ಒಂದು ಮನೆ ಅಂದ ಮೇಲೆ ಅದಿರ್ಬೇಕು, ಎತ್ತಿನ ಗಾಡಿ ಇರ್ಬೇಕು, ಆ ಗಾಡಿ ಮೇಲೆ ಓಡಾಡೋ ಸೌಭಾಗ್ಯ ಸಿಗಬೇಕು. ಅದೆಲ್ಲ ಈಗಿನ ಕಾಲಕ್ಕೆ ಎಲ್ಲದೆ ಅದೇನೋ ಸಾವಯವ ಕೃಷಿ, ಸಾವಯವ ಕೃಷಿ ಅಂತಿದ್ಯಲ್ಲಪ್ಪ. ಅದ ಜಮೀನಾಗೆ ಮಾಡೋದ್ ಬಹು ಸುಲಭ, ನಮ್ ಕಮಲಕ್ನು ಕೇಳ್ತಾಳೆ, ನಾನು ಮಾಡ್ಬಿಡು ಮಾತಾಗೆ ಅಂತ. ಹಿಂದೆ 45 ವರ್ಷದಿಂದ ನಮ್ ತಾತ ಮುತ್ತಾತರು ಮಾಡ್ತಿದ್ರು ಕೃಷಿ. ಏಕನಕ್ಕದು ಅದ್ ಮಾಡಿದ್ರೆ ಇಳುವರಿ ಕಮ್ಮಿ, ನಮ್ ಚಂದ್ರಣ್ಣ ಎದುರಿಸ್ತಾನೆ ಯಾವಾಗ್ಲೂ. ಇಳುವರಿ ಕಮ್ಮಿ ಅಂತಂದ್ರೆ ಒಂದ್ 2 ವರ್ಷ ಕಮ್ಮಿ ಆಗ್ಬಹುದು. ಆಮೇಲೆ ಭೂಮಿಗೆ ಬೇಕಾದ ಎಲ್ಲ ತಾಕತ್ನ ನಮ್ ನಾಟಿ ಗೊಬ್ಬರಗಳು ಕೊಡ್ತವೆ. ಅದೇನಿಲ್ಲ, ಭೂಮಿಗೆ ರಾಸಾಯನಿಕ ವಿಷ ಹೊಡಿ ನಿಲ್ಲಿಸ್ಬಿಟ್ಟು ಈ ಪ್ರಾಣಿಜನ್ಯ ಸಸ್ಯಜನ್ಯ ವಸ್ತುಗಳು ಅಂತ ಕರಿತೇವೆ. ಪ್ರಾಣಿಗಳಿಂದ ಬರುವಂತ ಮಲಮೂತ್ರಗಳನ್ನ ಹಾಕೋದು, ಸಸ್ಯಗಳಿಂದ ಬರುವಂತ ರೆಂಬೆ ಕೊಂಬೆ ಎಲೆ ಪಲೆ ಎಲ್ಲ ಹಾಕೊಂಡು ಭೂಮಿಗೆ ತಾಕತ್ ಕೊಟ್ಕೊಂಡು ಹೋದ್ರೆ ಭೂಮಿನಲ್ಲಿ ಅದೇನೋ ನೀವು ಎನ್ ಪಿ ಕೆ ಅಂತ ಕರಿತಿರಲ್ಲಕ್ಕ, ಆ ಎನ್ ಪಿ ಕೆ ನ ಇವೇ ನಿಧಾನವಾಗಿ ಮಾಡ್ತಾ ಹೋಯ್ತೇವೆ. ಹಂಗಾಗಿ ಭೂಮಿನ ರಕ್ಷಣೆ ಮಾಡ್ಕೊಂಡ್ರೆ ನಮ್ ತಾತ ಮುತ್ತಾತ ಅಂದ್ರೆ ನಮಗ್ ಕೊಟ್ಟಿದ್ರು, ನಾವು ನಮ್ ಮಕ್ಳು ಮೊಮ್ಮಕ್ಳು ಕೊಡ್ಬೇಡ್ವೆ. ಹಂಗಾಗಿ ಭೂಮಿಗೆ ಏನು ವಿಷ ಹಾಕಬಾರ್ದು, ಔಷಧಿ ಹೊಡಿಬಾರ್ದು. ಅದೇ ಸಾವಯವ ಕೃಷಿ. ಅಲ್ಲ, ಅದೇನೋ ಗೊಬ್ಬರ ಮಾಡ್ಕೋಬೇಕಲ್ಲ, ಹೆಂಗ್ ಮಾಡ್ಕೊಳ್ಳಿ? ಈಗ ನಿಮ್ ಜಮೀನಿಗೆ ಹಸಿರೆಲೆ ಗೊಬ್ಬರ ಹಾಕಿ ಮಣ್ಣಿನ ಜೊತೆ ಸೇರ್ಕೊಳ್ಳಿ, ಅದೇ ಗೊಬ್ಬರ. ಹಸು ಗೊಬ್ಬರ ಎಲ್ಲಾನು ಒಂದ್ ಕಡೆ ಗುಡ್ಡೆ ಹಾಕೊಂಡು ಅದನ್ನ ಚೆನ್ನಾಗಿ ಕಳಿಸಿ ಹೊಳಸಬಾರದು, ಕಳಿಸಿ ಚೆನ್ನಾಗಿ ಉಡಿ ಉಡಿಯಾಗಿ ಕಾಫಿ ಉಡಿ ಹಂಗೆ ಗೊಬ್ಬರ ಮಾಡಾಕಂಡ್ರೆ ಅದೇ ಸಾವಯವ ಗೊಬ್ಬರ. ಆಮೇಲೆ ಎಲ್ಲ ಕಸ ಕಡ್ಡಿ ಎಲ್ಲ ಒಂದ್ ಕಡೆ ಹಾಕಿ ಗಂಜಲ ಎಲ್ಲ ಹಾಕ್ಬಿಟ್ಟು ಆ ಬಯೋ ಡೈಜೆಸ್ಟರ್ ಅಂತ ಏನೋ ಕರೀತಾರೆ ಜೈನ, ಅದೇ ಕನ್ನಡದಲ್ಲಿ ಏನ್ ಕರೀತಾರೆ, ಜೀವಸಾರ ಘಟಕ, ರಸಸಾರ ಘಟಕ ಅಂತ. ಸರಿ, ಅದನ್ನು ಮಾಡ್ಕೊಂಡು ನೀವು ಪೈಪ್ಗಳಲ್ಲಿ ಡ್ರಿಪ್ ಪೈಪ್ ಒಳಗಡೆ ಅದನ್ನು ಸೇರಿಸ್ಕೊಂಡು ಕೊಡ್ತಾ ಇದ್ರೆ ಮಣ್ಣನ್ನೇ ಬಂಗಾರ ಮಾಡ್ತದೆ, ಮಣ್ಣನ್ನೇ ಗೊಬ್ಬರ ಮಾಡ್ತಕ್ಕನಕ್ಕದು. ಅದೇ ಸಾವಯವ ಗೊಬ್ಬರ. ಎರೆ ಗೊಬ್ಬರ ಮಾಡ್ತೀರಾ? ಮಾಡಬಹುದು, ಎರೆ ಗೊಬ್ಬರನು ಮಾಡಿ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಎಲ್ಲಾರು ಯಾವಂತ ಅವರ ಪುಣ್ಯಾತ್ಮ ಬೆಳೆದಿರ್ತಾನಲ್ಲ ಅವನ ಹತ್ರ ಒಂದ್ ಕೆಜಿ ತಗೊಬಂದು ಎರೆಹುಳ ಗೊಬ್ಬರ ಬಿಟ್ಕೊಂಡ್ರೆ ಅವೇ ಡಬಲ್ ಡಬಲ್ ಆಯ್ತವೆ. ಆಮೇಲೆ ಬೇಕಾದಷ್ಟು ಅಂತ ಸತ್ಯ ಸದ ಎಲ್ಲಾನು ಒಳ್ಳೆ ಕಾಫಿ ಪುಡಿ ಮಾಡಿ ಟೀ ಪುಡಿ ಮಾಡ್ದಂಗೆ ಮಾಡ್ಕೊಡ್ತೇವೆ. ಅದನ್ನ ನೀವು ಗಿಡಗಳಿಗೆ ಕೊಟ್ರೆ, ಮಣ್ಣು ಕೊಟ್ರೆ, ಅದೇ ಸಾವಯವ ಕೃಷಿ, ಇನ್ನೇನು ಅಲ್ಲ. ಏನಣ್ಣ ಇದು ಇಷ್ಟೊಂದು ಸುಲಭವೇ? ಇವ್ರು ಊರ್ತಾವ ಮಿಕ್ಕೆರೆ ಅಂತ ಊರದೆ ಅಲ್ಲ ಶಿವಣ್ಣ ಅಂತ ಅವನೇ, ಅವನು ಎರೆ ಗೊಬ್ಬರ ತಯಾರ ಮಾಡ್ತಾನೆ. ಅಲ್ಲಿಗೂ ಕರ್ಕ ಹೋಗಿದ್ದ, ನನಗೂ ಬೋ ಖುಷಿ ಆಗೋಯ್ತು. ನೋಡಿದೀನಿ ನಮ್ದು ಹಿಂಗೆ ಸಮಾಜದ್ದು ಎಲ್ಲ ಹಿಂಗೆ ಹೋಗಿದ್ದು ಒಂದ್ ಫಂಕ್ಷನ್ಗೆ, ಬಹಳ ಫೇಮಸ್ ಕನಕ ಅವರು ನಮ್ಗೆಲ್ಲ ಹುಳ ಗೊಬ್ಬರ ಎಲ್ಲ ಹೆಂಗೆ ಅವರೇ ಒದಗಿಸೋರು. ಅಣ್ಣ ಈ ರಮೇಶ್ ಅಣ್ಣ ಕಮಲಕ್ಕ ಕವನ ಎಲ್ಲ ಬರೀತಾನೆ, ಒಂದು ನೋಟ್ ಪುಸ್ತಕ ತುಂಬಾ ಕೃಷಿ ಬಗ್ಗೆ ಹಾಡ್ ಬರದ್ ಮಾಡಿಬಿಟ್ಟ ಅವನೇ. ಅದ್ಯಾವ್ದೋ ಒಂದು ಹಾಡ್ ಹೇಳ್ತಿದ್ದ, ಹೇಳಣ್ಣ ನೋಡೋಣ ಅದ್ಯಾವ್ದೋ ಒಂದು ಬರ್ದಿದ್ಯಲ್ಲ ನೀನು, ಅದೇ ನಮ್ಮ ಮಣ್ಣು ಪಣ್ಣು ಅಂತೇನೋ ಹೇಳ್ತಿದ್ದಲ್ಲ ರಾಗವಾಗಿ. ಅವೆಲ್ಲ ಸಮಯ ಸಿಕ್ಕಿದಾಗ ನಮ್ಗೆ ಬೇರೆ ಏನು ಇದಿಲ್ಲ, ಚಟಾಪಟ ಇಲ್ಲ ಕಮಲಕ್ಕ. ಒಂದ್ ನಾಲ್ಕು ಲೈನ್ ನಮ್ಮಅಪ್ಪ ವಿದ್ಯಾಭ್ಯಾಸ ಮಾಡ್ಸಿದ್ನಲ್ಲ ಮುಂದ್ಕ ಬರೀದು ಅವೆಲ್ಲ ಮಾಡ್ತಾ ಇರ್ತೀನಿ. ಅದ್ಯಾವ್ದೋ ಒಂದು ಬರ್ದಿದ್ದಲ್ಲ ಹೇಳಣ್ಣ, ಅದೇನೋ ಮರೆಯುವುದಕ್ಕಲ್ಲ ಮಣ್ಣು ಅಂತ. ಅದು ಕೃಷಿ ಎಂದರೆ ಬರೀ ಕೃಷಿಯಲ್ಲ, ಕೃಷಿ ಸಂಸ್ಕೃತಿಯ ಹುಟ್ಟು. ಜಗವ ಪೊರೆಯುತ್ತಿದೆ ಅನುದಿನವು ಅನ್ನಾಹಾರಗಳ ಕೊಟ್ಟು. ಈ ಮಣ್ಣಿಗೆ ನಾವು ಒಡೆಯರಲ್ಲ ಬರೀ ಗೇಣಿದಾರರಷ್ಟೇ. ಈ ನಿಜವ ತಿಳಿಯುತ್ತ ಕೃಷಿಯ ಮಾಡು ವಿಷವಿಕ್ಕದೆ ಇಳೆಬೆಳೆಗೆ. ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ. ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ. ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ, ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಅಂತ ಒಂದು ಅನುಭವದ ಬರಿತಾ ಇರ್ತೇನೆ ಕಾರಣ. ಅವಾಗ ಪರವಾಗಿಲ್ಲ, ನಾನು ಓದೆ ಇವನ ಐಕ ಯಾರ ಬರ್ದಿರ್ಬೇಕು ಅಂತ ನೋಟ್ ಬುಕ್ ತಕೊಂಡ್ರೆ ಮ್ಯಾಲೆ ಬರ್ದ್ಬಿಟ್ಟವನೆ ರಮೇಶ್ ಪಿ ರಂಗಸಮುದ್ರ ಅಂತ ಏನೇನೋ ಬರ್ದವನಲ್ಲ ಅಂತ ನೋಡಿದ್ರೆ ಸಂದಾಗಿದೆ ಹಾಡು. ಪುಸ್ತಕ ಮಾಡ್ಬಿಟ್ರೆ ನಾವು ಎಲ್ಲ ಕೂತ್ಕೊಂಡು ಆಡ್ತೀವಿ ಕಣ್ಣ. ಹಂಗಂತ ಅದನ್ನು ಮಾಡುವ ಅಂತ ಇದ್ದೀನಿ. ಆಮೇಲೆ ಆಕಾಶವಾಣಿ ಕೊಡೋಣ, ಒಂದೆರಡು ಮೂರು ಹಾಡುಗಳ ಅಲ್ಲಾರ ಕೊಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ರಮೇಶ್ ಅಣ್ಣ, ಈಗ ಹಾಡುಗಳು ಬರೆಯೋದು ನಮ್ ಸಂತೋಷಕ್ಕೆ, ನಮ್ಗೇನ್ ರಾಗ ಬರ್ತದೋ ಅದೇ ರಾಗದಾಗ ಹಾಡ್ಕೊಂಡ್ರೆ ಈಗೇನಪ್ಪ ನಮ್ಮಲ್ಲಿ ಈ ಸಂಸ್ಕೃತಿಗಳೆಲ್ಲ ಹುಟ್ಟಿದ್ದೆ ಹಾಗೆ ರಾಗಿ ಬೀಸುವಾಗ ಬೇಜಾರಾಯ್ತದೆ ಅಂತ ಆಡೋರು ರಾಗಿ ಕಲ್ಪದ. ರಾಗಿ ಕಲ್ಪದ ಭತ್ತ ನಾಟಿ ಮಾಡುವಾಗ ಬೇಜಾರಾಯ್ತದೆ ಅಂತ ಆಡಿದ್ರು ಭತ್ತ ನಾಟಿ ಹಾಡಾಯ್ತು. ಆಮೇಲೆ ಅದೇನೋ ಹಳ್ಳಿ ಕಡೆ ಬೀಗರ್ ಜರಿಯ ಹಾಡು ಅಂತಾಡುಗಳು. ಈ ಗಂಡೋರು ಹೆಣ್ಣೋರು ಕುಂತ್ಕ ಏಳೇಳು ದಿವಸದ ಮದುವೆ ಮಾಡೋರಲ್ಲ ಮುಂಚೆ, ಇನ್ನೇನ್ ಕೆಲ್ಸ ತಿನ್ನೋದು ಈ ಹಾಡುಗಳನ್ನ ಆಡೋದು ಹಿಂಗೆ ಈಗೆಲ್ಲ ಅದೇಯ ಹೊಸ ಫ್ಯಾಷನ್ ಆಗ್ಬಿಟ್ಟದ ರಮೇಶ್ ಅಣ್ಣ. ಮೊನ್ನೆ ಯಾರೋ ಕರ್ಕ ಹೋಗಿದ್ರು ಕವ, ಅವ್ರು ಯಾವ್ದೋ ಇಷ್ಟಾರ್ ಹೋಟ್ಲು ಅಲ್ಲಿ ಮದ್ವೆ. ಈಗ ನಾವ್ ಹಳ್ಳಿ ಕಡೆ ಏನ್ ಮಾಡ್ತಿದ್ವಲ್ಲ, ಅರ್ಶನ ಹಚ್ಚೋದ್ ಒಂದ್ ದಿವ್ಸ, ಆಮೇಲೆ ಕೈಗೆಲ್ಲ ಗ್ವಾರಂಟಿ ಹಚ್ಚೋದು ಮುಂಚೆ ಅದೇ ಒಂದ್ ದಿವ್ಸ, ಆಮೇಲೆ ಎಲ್ಲಾ ಗಣ್ಣವರು ಹೆಣ್ಣವರು ಸೇರ್ಕೊಂಡ್ ಡ್ಯಾನ್ಸ್ ಮಾಡೋದು ಒಂದ್ ದಿವ್ಸ. ಇದೇ ತರನೇ ಅಲ್ಲೂ ಮಾಡ್ತಿದ್ರಪ್ಪ. ನಾವೀಗ ಏಳು ದಿನದ ಮದ್ವೆ ಒಂದ್ ದಿನಕ್ಕೆ ಬಂದಿದೀವಿ. ಅವರು ಸ್ವಾಭಾನೆ ಅಂದ್ರೆ ಅದ್ ಯಾವ್ದೋ ಸಿನಿಮಾ ಹಾಡೋರು ಕಣ್ಣ ಹಾಡುಗಳು ಅಂದ್ರೆ ಇದೆ ಅಲ್ಲ. ನಾವ್ ಹಳ್ಳಿ ಕಡೆ ಹಂಗ ಆಡವಿ, ಈಗ ಅವರು ಅಲ್ಲಿ ಪಿಲ ಮಾಡಿ ಹೇಳ್ತಾರೆ ಏನೋ ಇರ್ಲಿ ಬಿಡಪ್ಪ ಕಾಲ ಹಂಗದೆ. ಯಾವೋ ಈಗ ಉಂಡೆ ತಂದವನಲ್ಲ, ಉಂಡೆ ಜೊತೆಗೆ ಅದೇನೋ ಇದನ್ ಬೇರೆ ಮಾಡವನೆ ಮಾಲ್ಟ್ ಆಲ್ಗೆ. ಹೌದೇನಣ್ಣ, ಒಂದ್ ಇಪ್ಪತ್ತೊಂದು ಸಾವಯವ ಆಹಾರ ಪದಾರ್ಥಗಳೆಲ್ಲ ಹಾಕ್ಬಿಟ್ಟು ಅದನ್ನ ಪುಡಿ ಮಾಡಿ ಎರಡೇ ಹಾಕ್ಬೇಕು ಅಂದಲ್ಲ. ಅಲ್ಲ ಸಾವಯವ ಪದಾರ್ಥಗಳು ಅಂದ್ರೆ ಕಾಳುಗಳು, ಅದು ಉಂಡೆಗೆ ಉಂಡೆಗೆ ಯಾತಕ್ಕಾದ್ರೂ ಎರಡೇ ಹಾಕ್ಬೇಕು ಅಂತ ಹೇಳಿದ್ರ ರಮೇಶ್. ಎರಡು ಸಿರಿಧಾನ್ಯ, ಅದ್ರ ಜೊತೆಗೆ ಕಾಳು ಕಡ್ಡಿ ಮಿಕ್ಕನಾದ ಔಷಧಿಗಳು ಅವು ಎಲ್ಲ ಬಜೆ ಒಣಸುಂಟಿ ಜಾಯಿಕಾಯಿ ಅಶ್ವಗಂಧ, ಆಮೇಲೆ ಕಾಳುಗಳು ಎಲ್ಲಾ ತರದ ಕಾಳುಗಳು ಬಾದಾಮಿ ಕಡಲೆಕಾಯಿ ಎಳ್ಳು ಅಗಸೆ ಇವೆಲ್ಲ ಸೇರಿಸಿ ಒಂದು ಒಂದು ಮಿಲೆಟ್ ಪ್ರಾಣವೃದ್ಧಿ ಮಿಲೆಟ್ ಮಾಲ್ಟ್ ಅಂತ ಮಾಡ್ತಾರೆ ನಮ್ಮ ಹೆಂಗಸರುಗಳು. ಅದನ್ನ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ಕದಡ್ಬಿಟ್ಟು ಒಂದು ಗಂಜಿ ಮಡಗಿದ್ರೆ ಗಂಜಿ ಆಗುತ್ತೆ. ನೀವು ಬಾಟ್ಲಿ ತುಂಬಿಕೊಂಡು ಮಧ್ಯಾಹ್ನ ಕುಡಿಬಹುದು, ಬೆಳಿಗ್ಗೆನೂ ಕುಡಿಬಹುದು, ನಿಮಗೆ ಎಲ್ಲಾ ಋತುಗಳಲ್ಲೂ ಕುಡಿಬಹುದು. ದೇಹ ಬಹಳ ಚೆನ್ನಾಗಿ ತಂಪಾಗಿರ್ತದೆ. ತಕ ಬಂದವನೆ ಒಳ್ಳೆ ಹಾಲು ಕಾಸ್ಬಿಟ್ಟು ಅದ ಹಾಕ್ಬಿಡು ಒಂದ್ ಮೂರ್ ಪ್ಲೇಟ್ ತತ್ತ ಆ ಉಂಡೆ ಎಲ್ಡೆಲ್ಡಿ ಮಡಗ್ಬಿಟ್ಟು ಉಂಡೆ ತಿಂದು ಅದೇನಣ್ಣ ಪ್ರಾಣವೃದ್ಧಿ ಪ್ರಾಣವೃದ್ಧಿ ಆಗುತ್ತೆ. ಮಿಲೆಟ್ ಲಾಡು ಪ್ರಾಣವೃದ್ಧಿ ಹಾಲ ಕುಡಿದ್ಬಿಟ್ರೆ ನೋಡೋಣ ಏನಾಯ್ತದೆ ಅಂತ. ನಡೆಯವ ಅಡಿಗೆ ಮನೆ ಕಡಿಕೆ ಬಂದೆ ಇರೋಣ. ಅದೇನು ವಸಿ ತತ್ತಣ್ಣ ನಡಿ ಕಮಲಕ್ಕ ಅವೆಲ್ಲ ಮಾಡ್ಕೊಂಡು ಕುಡಿಯೋಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ರಮೇಶ್ ಪಿ ರಂಗಸಮುದ್ರ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣಬೆ ಸಸ್ಯವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರ ಸಸ್ಯ. ತಿನ್ನುವ ಅಣಬೆಯನ್ನು ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ತರಕಾರಿ ಪದಾರ್ಥವನ್ನಾಗಿ ಸೇರಿಸಲಾಗಿದೆ. ಅಣಬೆಯು ಮೃದುತ್ವ ಮತ್ತು ವಿವಿಧ ಮಸಾಲೆಯ ಪರಿಮಳವನ್ನು ಅಳವಡಿಸಿಕೊಳ್ಳುವ ಗುಣವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಅಣಬೆಯಲ್ಲಿ ಪ್ರೋಟೀನ್ ಮತ್ತು ಜೀವಸತ್ವಗಳು ಹೇರಳವಾಗಿದ್ದು ಶರ್ಕರೆ ಪಿಷ್ಟ ಕಡಿಮೆ ಇರುವುದರಿಂದ ಸಕ್ಕರೆ ರೋಗಿಗಳಿಗೆ ಇದು ಒಳ್ಳೆಯ ಆಹಾರವಾಗಬಲ್ಲದು. ಅಣಬೆಯನ್ನು ಆಹಾರ ಪದಾರ್ಥಗಳಿಗೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದನ್ನು ವ್ಯವಸಾಯ ಮೂಲದಿಂದ ಬರುವ ತ್ಯಾಜ್ಯ ವಸ್ತುಗಳ ಸಹಾಯದಿಂದ ಮನೆ ಅಂಗಳದಲ್ಲಿಯೇ ಬೆಳೆಯಬಹುದಾಗಿದ್ದು ಹೆಚ್ಚಿನ ಭೂಮಿಯ ಅಗತ್ಯತೆ ಇರುವುದಿಲ್ಲ. ಆದ್ದರಿಂದ ಅಣಬೆ ಕೃಷಿಯಿಂದ ಕಡಿಮೆ ವೇಳೆಯಲ್ಲಿ ಮತ್ತು ಅತ್ಯಲ್ಪ ಪ್ರದೇಶದಲ್ಲಿ ಅಧಿಕ ಇಳುವರಿ ಪಡೆಯಬಹುದು. ಹೀಗಾಗಿ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಅಣಬೆ ಕೃಷಿ ಒಂದು ವರದಾನ ಅಂತಲೇ ಹೇಳಬಹುದು. ಅಣಬೆ ಇತರೆ ಸಸ್ಯಗಳಿಗಿಂತ ಭಿನ್ನವಾಗಿದ್ದು ಪತ್ರ ಹರಿತ್ತನ್ನು ಹೊಂದಿಲ್ಲದ ಕಾರಣ ಸ್ವಯಂ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಅಣಬೆ ಬೇರೊಂದು ವಸ್ತುವಿನ ಆಶ್ರಯವನ್ನು ಪಡೆದು ಬೆಳೆಯುತ್ತದೆ. ಇದನ್ನು ಪ್ರಾಚೀನ ಕಾಲದಿಂದಲೂ ಮುಖ್ಯವಾಗಿ ಚೈನಾ, ಈಜಿಪ್ಟ್ ಮತ್ತು ಗ್ರೀಕ್ ದೇಶಗಳಲ್ಲಿ ಉಪಯೋಗಿಸುತ್ತಿದ್ದುದರ ಬಗ್ಗೆ ಅನೇಕ ದಾಖಲಾತಿಗಳು ಲಭ್ಯವಿದೆ. ಅಣಬೆಯಲ್ಲಿ 10,000 ಹೆಚ್ಚು ಪ್ರಭೇದಗಳಿದ್ದು ಇವುಗಳಲ್ಲಿ ಸುಮಾರು 70 ಪ್ರಭೇದಗಳು ಕೃತಕ ಕೃಷಿಗೆ ಯೋಗ್ಯವಾಗಿವೆ. ಅಣಬೆಯನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ತಿನ್ನುವ ಅಣಬೆ, ವಿಷಪೂರಿತ ಅಣಬೆ. ವಿಷಪೂರಿತ ಅಣಬೆಗಳಲ್ಲಿ ಕೆಲವು ಕಡಿಮೆ ವಿಷಪೂರಿತ, ಇನ್ನೂ ಕೆಲವು ಅತ್ಯಂತ ಹೆಚ್ಚು ವಿಷಪೂರಿತ. ವಿಷಪೂರಿತ ಅಣಬೆಗಳನ್ನು ಕೆಲವೊಂದು ಗುಣಧರ್ಮಗಳಿಂದ ಗುರುತಿಸಬಹುದು. ಅತಿ ವಾಸನೆಯುಕ್ತ ಹಾಗೂ ಆಕರ್ಷಣೀಯ ಅಣಬೆ, ಕಾಡಿನಲ್ಲಿ ಸಿಗುವ ಗುಂಡು ಅಣಬೆ, ಅತಿಯಾಗಿ ಮಾಗಿದ ಅಥವಾ ಪಕ್ವವಾದ, ಸೊರಗಿರುವ ಹಾಗೂ ಕ್ರಿಮಿಕೀಟಗಳಿಂದ ಹಾನಿಯಾದ ಅಣಬೆ, ಕತ್ತರಿಸಿದಾಗ ಹಾಲಿನಂತೆ ದ್ರವ ಸೂಸುವ ಅಣಬೆ, ಈ ಗುಣಧರ್ಮಗಳನ್ನು ಹೊಂದಿರುವ ಅಣಬೆ ತಿನ್ನಲು ಯೋಗ್ಯವಾಗಿರುವುದಿಲ್ಲ. ತಿನ್ನುವ ಅಣಬೆಯಲ್ಲಿ ಮುಖ್ಯವಾಗಿ 4 ವಿಧದ ಅಣಬೆಗಳನ್ನು ಉಷ್ಣಾಂಶ ಮತ್ತು ಹವಾಗುಣಕ್ಕನುಗುಣವಾಗಿ ಪ್ರಪಂಚದಾದ್ಯಂತ ಬೆಳೆಸಲಾಗುತ್ತದೆ. ಅವುಗಳೆಂದರೆ ಡಿಂಗ್ರಿ ಅಥವಾ ಚಿಪ್ಪು ಅಣಬೆ ಅಂದರೆ ಫ್ಲೋರೋಟಸ್ ಫ್ಲಾರಿಡಾ, ಬಿಳಿ ಗುಂಡು ಅಣಬೆ ಅಥವಾ ಅಗಾರಿಕಸ್ ಬೈಸ್ಪೋರಸ್, ಭತ್ತದ ಹುಲ್ಲಿನ ಅಣಬೆ ಅಂದರೆ ವಾಲ್ವೆರಿಯಲ್ಲ ವಾಲ್ವೇಸಿಯಾ, ಮಿಲ್ಕಿ ಅಣಬೆ ಅಥವಾ ಕ್ಯಾಲೋಸೈಬಿ ಇಂಡಿಕಾ. ಇವುಗಳಲ್ಲಿ 90% ಪ್ರಮಾಣದಲ್ಲಿ ಬಿಳಿ ಗುಂಡು ಅಣಬೆಯನ್ನು ಕೃತಕವಾಗಿ ಬೆಳೆಸಲಾಗುತ್ತಿದೆ. ಅಣಬೆಯು ಅತ್ಯಂತ ಆರೋಗ್ಯಕರವಾದ ಆಹಾರ ಪದಾರ್ಥವಾಗಿದೆ. ಇದು ಅಧಿಕ ಪ್ರಮಾಣದ ಮತ್ತು ಗುಣಮಟ್ಟದ ಪ್ರೋಟೀನ್, ಜೀವಸತ್ವ ಹಾಗೂ ಲವಣಾಂಶಗಳನ್ನು ಹೊಂದಿರುವುದಲ್ಲದೆ ಅತ್ಯಲ್ಪ ಪ್ರಮಾಣದ ಕೊಬ್ಬು, ಸಕ್ಕರೆ ಮತ್ತು ಶರ್ಕರೆ ಪಿಷ್ಟವನ್ನು ಹೊಂದಿರುತ್ತದೆ. ಆದ್ದರಿಂದ ಅಣಬೆ ಮಧುಮೇಹ ರೋಗಿಗಳಿಗೆ ಪರ್ಯಾಯ ಆಹಾರವಾಗಿದೆ. ಅಣಬೆಯಲ್ಲಿ ಹೆಚ್ಚು ಪ್ರಮಾಣದ ಕಚ್ಚಾ ನಾರು ಹಾಗೂ ಸುಲಭವಾಗಿ ಜೀರ್ಣವಾಗುವ ಪ್ರೋಟೀನ್ ಇರುವುದರಿಂದ ಎಲ್ಲಾ ವಯಸ್ಸಿನವರಿಗೂ ಪರಿಪೂರ್ಣ ಆಹಾರವಾಗುತ್ತದೆ. ಚಿಪ್ಪು ಅಣಬೆ ಅಥವಾ ಫ್ಲೋರೋಟಸ್ ಫ್ಲಾರಿಡಾ. ಚಿಪ್ಪು ಅಣಬೆಯನ್ನು ಡಿಂಗ್ರಿ ಅಣಬೆ ಅಂತ ಕೂಡ ಕರೀತಾರೆ. ಈ ತಳಿಯ ಅಣಬೆಯನ್ನು ಬೆಳೆಸುವುದು ಸುಲಭ. ಇದು ಬಯಲು ಸೀಮೆಗಳಲ್ಲಿ ಮತ್ತು ಮನೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಹಾಗೂ ಅತಿ ಕಡಿಮೆ ವೆಚ್ಚದಲ್ಲಿ ಬೆಳೆಯಲು ಯೋಗ್ಯವಾಗಿದೆ. ಇದನ್ನು ಮನೆಗಳಲ್ಲಿ ಕೈತೋಟಗಳ ರೀತಿ ಬೆಳೆಯಬಹುದು. ಬಿಳಿ ಗುಂಡು ಅಣಬೆ ಅಥವಾ ಅಗಾರಿಕಸ್ ಬೈಸ್ಪೋರಸ್. ಈ ಅಣಬೆ ಅತ್ಯಂತ ಜನಪ್ರಿಯವಾಗಿದ್ದು ಉತ್ತಮ ಲಾಭ ತರುವಂತಹ ಬೆಳೆಯಾಗಿದೆ. ಈ ಅಣಬೆಯನ್ನು ಉತ್ಪಾದಿಸುವಲ್ಲಿ 4 ಪ್ರಮುಖ ಅಂಶಗಳಿಗೆ ಹೆಚ್ಚಿನ ಗಮನ ನೀಡಬೇಕು. ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಬಳಸಬೇಕು. ಪರಿಶುದ್ಧ ಮತ್ತು ಉತ್ತಮ ಇಳುವರಿ ಕೊಡುವಂತಹ ಅಣಬೆ ಬೀಜದ ಆಯ್ಕೆಯನ್ನು ಮಾಡ್ಕೋಬೇಕು. ಉತ್ತಮ ಹವಾಮಾನ ಅಂದರೆ ಉಷ್ಣಾಂಶ, ತೇವಾಂಶ, ಪರಿಶುದ್ಧ ಗಾಳಿ ಹಾಗೂ ನೈರ್ಮಲ್ಯತೆಯನ್ನು ಕಾಪಾಡಬೇಕು. ಈ ಅಣಬೆಯನ್ನು ಉಷ್ಣ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಹವಾನಿಯಂತ್ರಣ ಕೊಠಡಿಗಳಲ್ಲಿ ಬೆಳೆಸಬಹುದು. ಶೀತವಲಯದಲ್ಲಿ ಹವಾ ನಿಯಂತ್ರಣವಿಲ್ಲದೆ ಬೆಳೆಯಬಹುದು. ಒಟ್ಟಾರೆ ಈ ಬಿಳಿ ಗುಂಡು ಅಣಬೆಯನ್ನು ಬೆಳೆಸಲು ಬೀಜೋತ್ಪಾದನೆಗೆ 20-23 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಳೆ ಉತ್ಪಾದನೆಗೆ 16-20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಉತ್ತಮವಾಗಿರುತ್ತದೆ. ಅಣಬೆಯಲ್ಲಿ ಶರೀರಕ್ಕೆ ಅಗತ್ಯವಿರುವ ವಿವಿಧ ಪೋಷಕಾಂಶಗಳು ಸಾಕಷ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಅಡುಗೆಯಲ್ಲಿ ಈ ಅಣಬೆಯನ್ನು ಬಳಸುವ ಪದ್ಧತಿ ಹೆಚ್ಚಾಗುತ್ತಿದೆ. ಅಣಬೆಯನ್ನು ಬಳಸುವ ಮೊದಲು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಒಳಗಡೆ ಯಾವುದಾದರೂ ಹುಳುಗಳು ಇವೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ನಂತರ ಸಣ್ಣ ಚೂರುಗಳಾಗಿ ಕತ್ತರಿಸಬೇಕು. ಅಣಬೆಯನ್ನು ಮಿತಿಯಾಗಿ ಬೇಯಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ಮತ್ತು ಬಾಹ್ಯ ಸ್ವರೂಪವನ್ನು ಕಾಪಾಡಿಕೊಳ್ಳಬಹುದು. ಸ್ಥಳೀಯ ಜನರ ರುಚಿಗನುಗುಣವಾಗಿ ಅಣಬೆಯಿಂದ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಬಹುದಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 28 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಹನಿ ನೀರಾವರಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೇಸಾಯ ತಜ್ಞರಾದ ಪಾಂಡುರಂಗ ವಿಠಲ ಜೋಶಿ ಹಾಗೂ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿ ರಾವಣಿ ಗ್ರಾಮದ ರಮೇಶ. ಬೆಳೆ ಬೇಸಾಯದಲ್ಲಿ ಅಂದರೆ ಸರ್ ಆಗ ಇಳುವರಿ ಬರ್ತಿರಲಿಲ್ಲ ಮತ್ತು ಅಂಥ ರೈಟ್ ಸಿಗ್ತಿರಲಿಲ್ಲ. ಇವಾಗ ರೈಟು ಅಂದರೆ ಮಧ್ಯೆ ಒಂದು ಸ್ವಲ್ಪ ಲಾಕ್ಡೌನ್ ಆದಾಗ ಒಂದು ಸ್ವಲ್ಪ ನಾನು ಒಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರು ರೈತರಿಗೂ ಒಂದು ಸ್ವಲ್ಪ ಹಿಂಸೆ ಆಯ್ತಾಗ. ಇವಾಗ ಏನಿಲ್ಲ ಸರ್, ಇವಾಗ ಒಂದು ಇದಾಗಿ ನಡೀತಿದೆ ಅಂದರೆ ಇಳುವರಿ ತಗೋಬೇಕು ಸರ್ ಅಷ್ಟೇ. 29 ಮಂಗಳವಾರ ರೇಷ್ಮೆ ಆಧಾರಿತ ಸಮಗ್ರ ಕೃಷಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ಹಾರೋಹಳ್ಳಿ ಅಂಚೆ ಲಕ್ಷ್ಮೀಪುರ ಗ್ರಾಮದ ರಾಮು ಮತ್ತು ಅವರ ಮಗ ವಸಂತ್ ಕುಮಾರ್ ಆರ್. ನಮ್ಮ ದೃಷ್ಟಿ ಚೆನ್ನಾಗಿದೆ ಸರ್, ನಮ್ ನೀರ್ ಇಲ್ಲದೆ ಇರತ್ಕುವೆ. ಆ ಸಾರಿ ಕೊರೋನಾ ಬಂದಿದ್ಕುವೆ, ನಂಜನಗೂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರೇಷ್ಮೆ ಕಡ್ಡಿ ಪೈರ್ ಮಾಡಿದ್ರು 3 ಕೆಜಿ ಪ್ಯಾಕೆಟ್ ಅಲ್ಲಿ. ಆ 3 ಕೆಜಿ ಪ್ಯಾಕೆಟ್ ನಾವು ಒಬ್ಬೊಬ್ರು ಅಂದ್ರು ಎಲ್ಲ ಒಡಿಸ್ಬಿಟ್ಟು ನೆಟ್ರು. ನಾವು 2 ಅಡಿ ಗುಂಡಿ ಹೊಡಿಸಿ ಅದ್ರೊಳಗೆ ತಿಪ್ಪೆ ಗೊಬ್ಬರ ಹಾಕಿಸಿ ನೆಟ್ಮು, ಮತ್ತೆ ಆ ಇಲಾಖೆಯಿಂದ ಒಂದಷ್ಟು ಗೊಬ್ಬರ ಕೊಟ್ಟಿದ್ರು, ಎಲ್ಲ ಹಾಕಿ ನೆಟ್ಸಿದ್ಮ ಸರ್ ಅದು ನೀರಿಗೆ ಬಾಡ್ನಿಲ್ಲ. 30 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಬಂಡೂರು ಕುರಿ ಸಾಕಾಣಿಕೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಪಿ ರಮೇಶ್ ಅವರೊಂದಿಗೆ ಸಂದರ್ಶನ. ಆಮೇಲೆ ಯಾವುದೇ ಪ್ರಾಣಿಯಾದರೂ ತನ್ನದೇ ಮಲಮೂತ್ರಗಳ ಮೇಲೆ ಅದರಲ್ಲೂ ಆಡು ಕುರಿ ಅಂತೇವು ಬಹಳ ಶುದ್ಧವಾಗಿರುವಂಥವು. ನೀವು ಒಂದು 5 ಅಡಿ ಎತ್ತರಕ್ಕೆ ಒಂದು ಅಟ್ಟ ಮಾಡಿ ಆ ಅಟ್ಟದ ಮೇಲೆ ಕುರಿ ಸಾಕೋದ್ರಿಂದ ಕುರಿ ಸ್ವಚ್ಛತೆ ಕಾಪಾಡ್ಕೋಬಹುದು. ವರ್ಷಕ್ಕೆ 1-4 ಬಾರಿ ತೊಳಿಬಹುದು. ನೀವು ಇಲ್ಲ ಅದ್ರ ಮೇಲೆ ಒದ್ದಾಡ್ಕೊಂಡಿದ್ರೆ ಕುರಿಗೆ ಬಹಳ ಕಷ್ಟ ಆಗುತ್ತೆ. ಕುರಿ ಮರಿಗಳಿಗೆ ಹಾಲು ಕುಡಿಸುವಾಗ ನಾವು ಹಸುವಿಗೆ ಹಾಲು ಕುಡಿಸುವಾಗ ಅದಕ್ಕೆ ಎಚ್ಚಲ್ ತೊಳೆದು ಮಾಡ್ತೀವಲ್ಲ, ಆ ತರ ಕುರಿಗೆ ಮಾಡೋಕ್ಕಾಗಲ್ಲ. ಮೇ 1 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿ ಚಿಯಾ ಹಾಗೂ ಬೇಳೆಕಾಳು ಬೆಳೆಗಳ ಮಾರಾಟವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ತಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಶಿವಣ್ಣ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಂ ಅವರೊಂದಿಗೆ ಸಂವಾದ. ಇವಾಗ ಭತ್ತನ ಅವರು ತಗೊಳ್ಳ ಭತ್ತದನ್ನ ಹೋಗಿ ನಾವು ಅವರು 900 ಕೇಳಿದ್ರ ನಾವು 950 ರೂಪಾಯಿಗಾರ ಕೇಳ್ಬಿಟ್ಟು ನಾವು ತಗೊಳ್ಳಂತ ಸನ್ನಿವೇಶ ನಮ್ ಬಂತು ಸರ್. ಯಾಕಂದ್ರೆ ಅವರು ರೈತ ಏನ್ ಮಾಡ್ತಾನೆ, ದಲ್ಲಾಳಿಗಳ ಮುಖಾಂತರ ಹೋದಾಗ ಅವನು 15 ದಿನ 20 ದಿನ ಸಾಲ ಕೊಡ್ತಾನೆ. ನಾವು ಸಾಲ ಕೊಡಬಾರ್ದು, ನಮ್ಮ ಕಂಪನಿಯಿಂದ ಚೆಕ್ ಕೊಡಬೇಕು. ಮೇ 2 ಶುಕ್ರವಾರ ವಿದೇಶಿ ಕೃಷಿ ಪದ್ಧತಿಗಳ ಪರಿಚಯವನ್ನು ಕುರಿತು ಮೈಸೂರಿನ ಸಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ಜನಗಳು ಕೂಡ ಈ ಆನ್ಲೈನ್ ತಗೊಳ್ಳೋದಕ್ಕೆ ಎಜುಕೇಟ್ ಆಗಿದ್ದಾರೆ. ರೈತನಿಗೆ ಈಗ ಬೆಳೆಯೋದು ಬೇಕಾದ್ರೆ ಇದನ್ನ ಎಲ್ಲಿ ಮಾರಬೇಕು, ಯಾವ ಕಡೆ ಹೋಗುತ್ತೆ, ಯಾರು ಹೋಲ್ಸೇಲರು ರಿಟೇಲ್, ಇದೆಲ್ಲ ನಾಲೆಡ್ಜ್ ಅವನಿಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಅವನಿಗೆ ತಲುಪಿದೆ. ಚೈನಾದವನು ರೈತನಿಗೆ ಮುಖ್ಯವಾಗಿ. ಮೇ 3 ಶನಿವಾರ ದ್ರವರೂಪದ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಬಿ ಮಮತಾ ಹಾಗೂ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ಹೊಸಕೋಟೆ ಗ್ರಾಮದ ಸಿದ್ದಪ್ಪ. ಇಷ್ಟೆಲ್ಲ ಹಾಕಿ ನೆರಳಲ್ಲಿ ಮಡಿಕೋಬೇಕು ಅದನ್ನು, ಒಂದು ಚಪ್ರ ಆಗಿರ್ಬೋದು ಇಲ್ಲ ಒಂದು ಮರದ ಎಳ್ಳಾಗಿರ್ಬೋದು, ಅಂಥ ಜಾಗದಲ್ಲಿ ಒಂದು ಗಾರೆ ತೊಟ್ಟಿಗಳಾಗಬೇಕು. ಗಾರೆ ತೊಟ್ಟಿ ಸಿಗ್ತಾವೆ ಮೈಸೂರುಗಳಲ್ಲಿ, ಒಂದು 200 liter ಇಡೋ 100 liter ಇಡೋ ಅದನ್ನು ಮಾಡಿಸ್ಬೋದು. ಸ್ವಂತ ನಾವೇ ಮನೇಲಿ ಅದನ್ನು ತಂದು ಮಾಡ್ಬೋದು, ಊರಲ್ಲಿ ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡು ಆ ತೊಟ್ಟಿಗಳಲ್ಲಿ ಬಳಸ ನಮ್ಗೆ ಭಾಳ ಉತ್ತಮ. ಪ್ಲಾಸ್ಟಿಕ್ಕಿಂತ ನಮ್ಗೆ ಗಾರ ತೊಟ್ಟಿಗಳು ಬೆಟ್ಟಿರೋದು. 4ನೇ ತಾರೀಕು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅಯ್ಯೋ ಜಯಣ್ಣ, ಯಾಕೆ ಹೇಳ್ದ ಈ ನಮ್ಮ ತಾತನವರ ಸೋದರತೆ ಮಗ ಇದ್ದ ಒಬ್ಬ, ಅವನ ಕಾಲು ತೂತ್ ತೂತ್ ತೂತ್ ಆಗ್ಬಿಟ್ಟಿತ್ತು ಕಪ್ಪ, ಅದೇ ಕಲ್ಲೊತ್ತು ಅಂತಾರಲ್ಲ ಅಮ್ಮ, ಕಲ್ಲೊತ್ತೇನು ಮಾಡೋದು ಬಿಡು ಅಂತ ಅನ್ಕೊಂಡು ಹಂಗೆ ನಡೆದಾಡ್ತಿದ್ದ ಆತಗೆ. ಅಯ್ಯೋ ನೋಯ್ತಾರ್ಲಿಲ್ವೇ? ನೋಯ್ತಿತ್ತಂತೆ. ಆಯ್ತು, ಆಮೇಲೆ ಅದೇ ಸರ್ವ್ ಹೋಯ್ತಂತೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ ಪ್ರಸ್ತುತ